ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಸಮಯ 6:25. ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. गांवों के सरपंचों के लिए कोरोना वायरस COVID-19 से जुड़ी एक आवश्यक सूचना. दूसरे राज्यों और शहरों से वापस आए लोगों की पहचान कर उनकी सूची बनाएं. उनको COVID-19 से बचने के तरीके, उसके लक्षण और इलाज के बारे में बताएं. क्वारंटीन करने से पहले उन्हें बताएं कि उनके और उनके परिवार के हित के लिए है. विश्वास दिलाएं कि डरने की कोई बात नहीं है. जिन्हें बुखार, खांसी या सांस की तकलीफ हो रही हो, उनके साथ कोई भेदभाव न करें. COVID-19 से बचाव जिम्मेदारी है आपकी और हमारी. अधिक जानकारी के लिए अपने जिला मजिस्ट्रेट या मुख्य जिला चिकित्सा अधिकारी से संपर्क करें या भारत सरकार के हेल्पलाइन नंबर 1075 पर कॉल करें. प्रधानमंत्री किसान मानधन योजना. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಕೇಳುಗರೆ, ಇಂದಿನ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಕಡಿಮೆ ಖರ್ಚಿನ ಬೇಸಾಯ ಕ್ರಮಗಳ ಬಗ್ಗೆ ಸಿರ್ಸಿ ಅರಣ್ಯ ಮಹಾವಿದ್ಯಾಲಯದಲ್ಲಿ ಬೆಳೆಶಾಸ್ತ್ರ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಕೆ ಮಂಜಪ್ಪ ಅವರೊಡನೆ ಸಂದರ್ಶನ ಕೇಳುವಿರಿ. ಕೇಳುಗರೆ, ಈಗ ನಮ್ಮ ಜೊತೆಯಲ್ಲಿ ಡಾಕ್ಟರ್ ಕೆ ಮಂಜಪ್ಪ ಅವರಿದ್ದಾರೆ. ಇವರು ನಮ್ಮ ಸಿರ್ಸಿಯಲ್ಲಿ ಇರ್ತಕ್ಕಂಥ ಅರಣ್ಯ ಮಹಾವಿದ್ಯಾಲಯದಲ್ಲಿ ಬೆಳೆ ಶಾಸ್ತ್ರ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ಖರ್ಚಿಲ್ಲದ ಮತ್ತು ಕಡಿಮೆ ಖರ್ಚಿನ ಬೇಸಾಯ ಕ್ರಮಗಳು, ಹೀಗೆ ಮಾಡೋದ್ರಿಂದ ರೈತರಲ್ಲಿ ಖರ್ಚು ಕಡಿಮೆ ಆಗುತ್ತೆ, ಲಾಭ ಜಾಸ್ತಿ ಆಗುತ್ತೆ. ಸುಮ್ಮನೆ ಎಲ್ಲೆಲ್ಲೋ ಖರ್ಚು ಮಾಡ್ತಾ ಇದ್ದಾರೆ ರೈತರು, ಅದನ್ನು ಮಾಡುವ ಅವಶ್ಯಕತೆ ಇಲ್ಲ. ಎಲ್ಲೆಲ್ಲಿ ಖರ್ಚನ್ನು ಕಡಿಮೆ ಮಾಡಬಹುದು, ಇಲ್ಲಂದ್ರೆ ಖರ್ಚು ಮಾಡಲ್ದೇ ಇರಬಹುದು, ಈ ನಿಟ್ಟಿನೊಳಗೆ ನಾವು ಮಾತಾಡ್ತಾ ಇದ್ದೀವಿ. ಡಾಕ್ಟರ್ ಮಂಜಪ್ಪ ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ. ಈ ಖರ್ಚಿಲ್ಲದ ಅಥವಾ ಕಡಿಮೆ ಖರ್ಚು ಮಾಡಬಹುದಾದಂಥ ಬೇಸಾಯ ಕ್ರಮಗಳ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಹಾಗಾದರೆ ರೈತರು ಎಲ್ಲಿ ಖರ್ಚು ಮಾಡ್ತಾ ಇದ್ದಾರೆ, ಸುಮ್ಮನೆ ಮಾಡ್ತಾ ಇದ್ದಾರೆ? ಈಗ ನೋಡಿ, ಸಾಮಾನ್ಯವಾಗಿ ಸಾಕಷ್ಟು ನಾವು ಜನರಲ್ಲಿ ಕೇಳ್ತೀವಿ, ಕೃಷಿ ಲಾಭದಾಯಕ ಅಲ್ಲ, ಕೃಷಿಯಲ್ಲಿ ಭಾಳ ಖರ್ಚಿದೆ, ಬರ್ತಕ್ಕಂಥ ಉತ್ಪನ್ನ ಭಾಳ ಕಡಿಮೆ ಆಗ್ತಾ ಇದೆ, ಇಳುವರಿ ಕಡಿಮೆ ಆಗ್ತಾ ಇದೆ, ಹಾಗಾಗಿ ಅದು ಲಾಭದಾಯಕ ಅಲ್ಲ ಅಂತಾರೆ. ಇದನ್ನು ನಾವು ಕಡಖಂಡಿತವಾಗಿ ಒಪ್ಕೊಳ್ಳಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಯಾವುದೇ ಒಂದು ಕಾಯಕವನ್ನು ಸರಿಯಾದ ರೀತಿಯಲ್ಲಿ ಮಾಡಿದರೆ, ಅದು ಕೃಷಿನೇ ಇರ್ಬೋದು ಅಥವಾ ಇನ್ನೊಂದು ಉದ್ಯೋಗನೇ ಇರ್ಬೋದು ಅಥವಾ ವ್ಯವಹಾರವೇ ಇರ್ಬೋದು, ಒಂದು ಯೋಚನೆ ಮಾಡಿ ಆ ಪದ್ಧತಿ ಅನುಸಾರವಾಗಿ ಮಾಡಿದ್ದೇ ಆದರೆ ಲಾಭ, ಯಾವುದೇ ಒಂದು ಉದ್ಯೋಗ ಕೃಷಿ ಅದಕ್ಕೆ ಹೊರತಲ್ಲ ಲಾಭದಾಯಕ ಆಗೇ ಆಗುತ್ತೆ. ಈ ನಿಟ್ಟಿನಲ್ಲಿ ನಾವು ಮಾಡಬೇಕು ಅಂದರೆ, ಒಂದು ಕೃಷಿಯನ್ನೇ ಉದಾಹರಣೆಯಾಗಿ ತಗೊಂಡ್ರೆ, ಕೃಷಿಯನ್ನು ಲಾಭದಾಯಕ ಮಾಡಬೇಕು ಅಂದರೆ ಕೃಷಿ ಅಂದಮೇಲೆ ಖರ್ಚು ಇದ್ದದ್ದೇ. ಆದರೆ ಕೆಲವೊಮ್ಮೆ ಅನಾವಶ್ಯಕವಾಗಿ ನಾವು ಕೆಲವೊಂದು ಖರ್ಚನ್ನು ಮಾಡ್ತೀವಿ, ಅಂಥ ಖರ್ಚನ್ನು ನಾವು ಉಳಿಸಿದರೆ ಸ್ವಲ್ಪ ನಮ್ಮ ಖರ್ಚು ತಗ್ಗುತ್ತೆ, ಲಾಭದ ಅಂಶ ಜಾಸ್ತಿ ಆಗುತ್ತೆ. ಉದಾಹರಣೆಗೆ ಈಗ ಸರಿಯಾದ ಬೀಜವನ್ನಂತೂ ಆಯ್ಕೆ ಮಾಡ್ತೀವಿ ನಾವು, ಬೀಜಕ್ಕಂತೂ ದುಡ್ಡು ಕೊಟ್ಟೆ ಕೊಡ್ತೀವಿ, ಆದರೆ ಆಯ್ಕೆ ಮಾಡ್ಕೊಳ್ಬೇಕಾದ್ರೆ ಒಳ್ಳೆಯ ಬೀಜವನ್ನು ಆಯ್ಕೆ ಮಾಡ್ಕೊಳ್ಳೋದು. ಯಾಕೆಂದರೆ ಒಂದು ಕೆಟ್ಟ ಬೀಜಕ್ಕೂ ಅಷ್ಟೇ ದುಡ್ಡು ಕೊಡ್ತೀವಿ, ಅದೇ ಒಳ್ಳೆ ಬೀಜಕ್ಕೂ ಅಷ್ಟೇ ದುಡ್ಡು ಕೊಡ್ತೀವಿ. ಒಳ್ಳೆ ಬೀಜವನ್ನು ಆಯ್ಕೆ ಮಾಡಿಕೊಂಡ್ರೆ ಅದರಿಂದ ಬರ್ತಕ್ಕಂಥ ಬೆಳೆ ಸದೃಢವಾಗಿರುತ್ತೆ, ರೋಗರಹಿತವಾಗಿರುತ್ತೆ, ಹಾಗಾಗಿ ಇಳುವರಿಯನ್ನು ನಾವು ಹೆಚ್ಚಿಗೆ ಎಕ್ಸ್ಪೆಕ್ಟ್ ಮಾಡ್ಬೋದು. ಹಾಗಾಗಿ ನಾವು ಏನು ಹೇಳ್ತೀವಿ, ನಮ್ಮ ಅನೇಕ ಸಂಶೋಧನೆ ಅದು ಯಾವುದೇ ಬೆಳೆ ಹೊರತಲ್ಲ, ಭತ್ತ ಇರ್ಬೋದು, ರಾಗಿ ಇರ್ಬೋದು, ಜೋಳ ಇರ್ಬೋದು, ಅಲಸಂದೆ ಇರ್ಬೋದು, ಪ್ರತಿಯೊಂದು ಬೆಳೆನ ತಗೊಳ್ಳಿ, ಆ ಬೆಳೆಯ ಒಳ್ಳೆಯ ಬೀಜಗಳನ್ನು, ರೋಗರಹಿತವಾದ ಬೀಜಗಳನ್ನು ಆಯ್ಕೆ ಮಾಡ್ಕೊಳ್ಳೋದ್ರಿಂದಲೇ ಶೇಕಡ 10-15% ಇಳುವರಿಯನ್ನು ಹೆಚ್ಚಿಗೆ ಮಾಡ್ದಂಗೆ ಆಗುತ್ತೆ. ಇದು ಒಂದು ಅಂಶ. ಹಾಗೆಯೇ ಸರಿಯಾದ ಸಮಯದಲ್ಲಿ ನಾವು ಬಿತ್ತನೆಯನ್ನು ಮಾಡ್ತಕ್ಕಂಥದ್ದು. ಯಾಕೆ ನಾವು ಅನೇಕ ಸಾರಿ ನೋಡ್ತೀವಿ, ಆದಾಯ ಸರಿಯಾಗಿ ಬಂದಿರುತ್ತೆ, ಏನೋ ಕಾರಣದ್ರಿಂದ ಒಂದು ದಿವಸ ಎರಡು ದಿವಸ ಬಿಟ್ಟು ನಾಟಿ ಮಾಡ್ತೀವಿ ಅಥವಾ ಬಿತ್ತನೆ ಮಾಡ್ತೀವಿ, ಅವಾಗ ಏನಾಗುತ್ತೆ, ಮೊಳಕೆ ಏನು ಬರುತ್ತೆ ಮೊಳಕೆಯ ಪ್ರಮಾಣದಲ್ಲಿ ಹೆಚ್ಚು ಕಡಿಮೆ ಆಗುತ್ತೆ. ಬಿತ್ತನೆ ಸರಿಯಾದ ಸಮಯದಲ್ಲಿ ಮತ್ತು ಸರಿಯಾದ ಏನು ಅದಕ್ಕೆ ಉತ್ತಮವಾದ ಒಂದು ಸೀಸನ್ ಅಂತ ಹೇಳ್ತೀವಿ, ಹಂಗಾಮು ಅಂತ ಹೇಳ್ತೀವಿ, ಆ ಹಂಗಾಮಿಗೆ ನಾವು ಬಿತ್ತನೆ ಮಾಡಿದರೆ ಅಂತಹ ಬೆಳೆಯಿಂದ ನಾವು ಒಳ್ಳೆಯ ಇಳುವರಿಯನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಹೀಗೆ ಹಲವಾರು ಏನು ಕೃಷಿಗೆ ಕ್ರಮಗಳಿರ್ತವೆ, ಆ ಕ್ರಮಗಳನ್ನು ನಾವು ಅನುಸರಿಸಿದ್ದೆ ಆದರೆ ತಕ್ಕ ಮಟ್ಟಿಗೆ ನಾವು ಖರ್ಚು ಇಲ್ಲದೇನೆ ಸಹ ಇಳುವರಿಯನ್ನು ಹೆಚ್ಚಿಗೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಇನ್ನೊಂದು ಉದಾಹರಣೆ ನಾನು ಹೇಳ್ತೀನಿ, ಈ ಬೀಜೋಪಚಾರ ಮಾಡ್ತೀವಲ್ಲ, ಬೀಜೋಪಚಾರ ಮಾಡೋದು ಒಂಥರ ಏನಂದ್ರೆ ತಾಯಿ ಸೆರಗು ಮೇಲಿದ್ದಂಗ ಅಂತ ಹೇಳ್ತಾರೆ. ಮಗುವಿನ ಮೇಲೆ ತಾಯಿ ಸೆರಗಿತ್ತು ಅಂದ್ರೆ ಬಹಳ ರಕ್ಷಣೆ ಪಡೆದಷ್ಟು ಖುಷಿ ಆಗುತ್ತೆ ಮಗುವಿಗೆ. ನಾವು ಪ್ರಾರಂಭದಲ್ಲಿ ರೋಗ ಅದಕ್ಕೆ ಬರ್ತಕ್ಕಂಥ ಕೀಟ ಏನಾದರೂ ನಿರ್ವಹಣೆ ಮಾಡಿ ಬಿತ್ತನೆ ಮಾಡೋದ್ರಿಂದ ಅಲ್ಲಿ ಮುಂದೆ ಬರ್ತಕ್ಕಂಥ ರೋಗ ಕೀಟ ಇವುಗಳನ್ನು ಹತೋಟಿ ಮಾಡಬಹುದು. ನೀವು ಸರಿಯಾಗಿ ಹೇಳಿದ್ರೆ, ಯಾಕೆಂದ್ರೆ ಈಗ ಯಾವುದೇ ಬೆಳೆ ಇರಲಿ, ನಾವು ಒಳ್ಳೆಯ ಬೀಜವನ್ನು ಆಯ್ಕೆ ಮಾಡಿಕೊಂಡು ಮುಂಜಾಗ್ರತೆಯಾಗಿ ಬೀಜೋಪಚಾರ ಮಾಡ್ತಕ್ಕಂಥದ್ದು ಬಹಳ ಅವಶ್ಯಕ. ಯಾಕೆಂದರೆ ಒಂದು ಬೀಜೋಪಚಾರಕ್ಕೆ ಆಗ್ತಕ್ಕಂಥ ಖರ್ಚು ಕೇವಲ 1 ಎಕರೆಗೆ 50-100 ರೂಪಾಯಿ ಆಗುತ್ತೆ ಅಷ್ಟೇ. ಅದೇ ನಾವು ಉಪಚಾರ ಮಾಡ್ದೇನೆ ಬಿತ್ತನೆ ಮಾಡಿದ್ವಿ, ನಂತರ ರೋಗ ಬಂತು, ಆ ರೋಗವನ್ನು ಹತೋಟಿ ಮಾಡಲಿಕ್ಕೆ 2,000-3,000 ಖರ್ಚು ಮಾಡಬೇಕು. ಹಾಗಾಗಿ ಅದು ಯಾವುದೇ ಬೆಳೆ ಇರಲಿ, ಮುಂಜಾಗ್ರತೆ ಕ್ರಮವಾಗಿ ನಾವು ಬಿತ್ತನೆಯ ಪೂರ್ವದಲ್ಲಿ ಬೀಜೋಪಚಾರವನ್ನು ನಾವು ಮಾಡಿ ಬಿತ್ತಿದ್ದೆ ಆದರೆ ಆ ಬೆಳೆಗೆ ಬರಬಹುದಾದಂತಹ ರೋಗ ಇರ್ಬೋದು ಅಥವಾ ಕೀಟ ಇರ್ಬೋದು, ಇವುಗಳನ್ನು ಮುಂಜಾಗ್ರತೆಯಾಗಿ ಹತೋಟಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತೇನೆ. ಹಾಗೆಯೇ ಬೇರೆ ಬೇರೆ ಬೆಳೆಯಲ್ಲಿ ಬೇರೆ ಬೇರೆ ರೀತಿಯಾಗಿ ನಾವು ಉಪಚಾರವನ್ನು ಮಾಡ್ತೀವಿ. ಈಗ ಉದಾಹರಣೆಗೆ ಹೇಳಬೇಕು ಅಂತ ಹೇಳಿದ್ರೆ, ಯಾವುದೇ ಏಕದಳ ಇರಲಿ ದ್ವಿದಳ ದಳ ಇರಲಿ, ಅದರಲ್ಲಿ ಕೆಲವೊಂದು ರೋಗ ತರತಕ್ಕಂಥ ಏನು ಸೂಕ್ಷ್ಮ ಜೀವಿಗಳಿರ್ತವೆ, ಅವು ಬೀಜದೊಳಗಡೆ ಇದ್ದು ಅಂತಹ ಬೀಜಗಳನ್ನು ನಾವು ಬಿತ್ತನೆಗೆ ಯೂಸ್ ಮಾಡಿದಾಗ ಮೊಳಕೆ ಹೊಡೆದ ನಂತರ ಅದೇನು ಸಣ್ಣ ಸಸಿ ಇದ್ದಾಗಲೇ ರೋಗ ಬರೋಕ್ಕೆ ಸಾಧ್ಯ ಇರುತ್ತೆ. ಹಾಗಾಗಿ ಅಂಥ ಬೀಜಗಳನ್ನು ನಾವು ಉಪಯೋಗ ಮಾಡಬೇಕಾದಂಥ ಪರಿಸ್ಥಿತಿ ಬಂದಿರುತ್ತೆ. ಆದರೆ ನಮಗೆ ಗೊತ್ತಾಗೋದಿಲ್ಲ ಒಳಗಡೆ ರೋಗ ಜೀವಾಣು ಇದೆಯೋ ಇಲ್ಲೋ ಗೊತ್ತಾಗಲ್ಲ. ಹಾಗಾಗಿ ನಾವು ಆಯ್ಕೆ ಮಾಡಿದಂಥ ಬೀಜವನ್ನು ಅದರಲ್ಲಿ ರೋಗದ ಅಣು ಇದೆಯೋ ಇಲ್ಲಿಯೋ ನಾವು ಯೋಚನೆ ಮಾಡೋದು ಬೇಡ. ಮುಂಜಾಗ್ರತೆ ಕ್ರಮವಾಗಿ 1 ಕೆಜಿಗೆ 2-3 ಗ್ರಾಮ್, ಬೇರೆ ಬೇರೆ ಬೆಳೆಗೆ ಬೇರೆ ಬೇರೆ ಔಷಧಿ ಇದೆ, ಅದನ್ನು ನಮಗೆ ಮಾಹಿತಿ ಲಭ್ಯ ಆಗ್ತದೆ, ಅದೇನು ದೊಡ್ಡ ವಿಷಯ ಅಲ್ಲ. ಯಾವುದೇ ಸಹಾಯಕರು ಕೃಷಿ ಸಹಾಯಕರನ್ನ ಕೇಳಿದ್ರೆ ಹೇಳ್ತಾರೆ ಅಥವಾ ಕೃಷಿ ಅಧಿಕಾರಿಗಳನ್ನು ಕೇಳಿದ್ರು ಹೇಳ್ತಾರೆ, ಅದನ್ನು ತಿಳ್ಕೊಂಡು ಮಾಡಿದ್ದೆ ಆದರೆ ನಾವು ಮುಂದೆ ಬರ್ಬೋದಂಥ ರೋಗವನ್ನು ತಡೆಗಟ್ಬೋದು, ಹಾಗೆ ಅದರ ಮೇಲೆ ಮಾಡ್ತಕ್ಕಂಥ ಖರ್ಚನ್ನು ಸಹ ನಾವು ಕಡಿಮೆ ಮಾಡ್ಬೋದು. ಮತ್ತೆ ಭೂಮಿಯನ್ನು ಉಳುಮೆ ಮಾಡ್ತೀವಲ್ಲ, ಅದರಲ್ಲಿ ಫ್ಯಾಲೋ ಫ್ಲೋಯಿಂಗ್ ಅಂತ ಹೇಳಂತೀವಿ, ಮಾಗಿ ಉಳುಮೆ ಮಾಡೋದು, ಅದು ಕೂಡ ಖರ್ಚು ಇಲ್ಲದ ಬೇಸಾಯನ? ಖರ್ಚಿಲ್ಲದ ಬೇಸಾಯ ಅಂತ ಹೇಳೋಕ್ಕಲ್ಲ, ಖರ್ಚಿರುತ್ತೆ, ಆದರೆ ಅದರಿಂದ ಅನುಕೂಲಗಳು ಭಾಳ ಇದ್ದಾವೆ. ಈಗ ಮಾಡ್ತಕ್ಕಂಥ ಖರ್ಚು ಮಾಡದೆ ಉಳುಮೆ ಮಾಡ್ದಂಗಂತೂ ನಾವು ಜಮೀನನ್ನು ಹದ ಮಾಡ್ಲಿಕ್ಕೆ ಬರೋದಿಲ್ಲ. ಆ ರೀತಿ ಮಾಗಿ ಉಳುಮೆ ಮಾಡಲಿಲ್ಲ ಅಂದ್ರೆ ಉದ್ದೇಶ ಇದೆ, ಯಾಕೆಂದ್ರೆ ಮಾಡಲೇಬೇಕು. ಯಾಕೆ ಅದನ್ನ ರೈತರಿಗೆ ಹೇಳಕ್ಕೆ ಇಷ್ಟಪಡ್ತೇನೆ ಅಂದರೆ, ಈಗ ಹಿಂದೆ ಒಂದು ಬೆಳೆ ಬೆಳೆದಿರ್ತೀವಿ, ಆ ಬೆಳೆಯಲ್ಲಿ ಬಂದಂಥ ಕೀಟಗಳು ತಮ್ಮ ವಂಶಾಭಿವೃದ್ಧಿಯನ್ನು ಮುಗಿಸಿದ ಮೇಲೆ ಕೋಶಾವಸ್ಥೆ ಹೋಗಿ ಅಂಥ ಕೋಶಾವಸ್ಥೆಯಲ್ಲಿರ್ತಕ್ಕಂಥ ಹುಳುಗಳೆಲ್ಲ ಆ ಏನು ಹಿಂದಿನ ಬೆಳೆಯ ಕೂಳೆಗಳಲ್ಲಿ ಇದರಲ್ಲಿ ಇರ್ತದೆ ಅಥವಾ ನೆಲದಲ್ಲಿ ಇರ್ತದೆ. ನಾವು ಮಾಗಿ ಉಳುಮೆ ಮಾಡಿದಾಗ ಈ ಎಲ್ಲ ಏನು ಕೋಶಗಳಿರ್ತವೆ, ಕೀಟಗಳ ಕೋಶಗಳಿರ್ತವೆ, ಅವು ಹೊರಗಡೆ ಬರ್ತವೆ, ಬಿಸಿಲಿಗೆ ಎಕ್ಸ್ಪೋಸ್ ಆಗ್ತವೆ ಅಂದರೆ ಹೊರಗೆ ಹಾಕಿದಂಗಾಗುತ್ತೆ, ಹಾಗಾಗಿ ಸಾಯೋ ಚಾನ್ಸ್ ಇರುತ್ತೆ. ಇನ್ನೊಂದು, ಹೀಗೆ ನಾವು ಮಾಳಗಿ ಉಳುಮೆ ಮಾಡಿದಾಗ ನೀವು ನೋಡಿರ್ಬೋದು, ನಾವು ಹೀಗೆ ನೇಗಿಲು ಹೊಡಿತಾ ಇದ್ರೆ ಹಿಂದ್ಗಡೆಯಿಂದ ಸಾಕಷ್ಟು ಹಕ್ಕಿಗಳೆಲ್ಲ ಹಿಂದೆ ಸುತ್ತರಿತಾ ಇರ್ತವೆ. ಯಾಕೆ ಅಂತಂದರೆ ನಾವೇನು ಉಳುಮೆ ಮಾಡಿದಾಗ ಅವನ್ನ ಹೊರ ಹಾಕಿರ್ತೀವಿ ಅಂತ ಎಲ್ಲ ಕೀಟಗಳನ್ನು ಹುಳಗಳನ್ನು ಈ ಹಕ್ಕಿಗಳು ಆರಿಸ್ಕೊಂಡು ತಿಂತವೆ. ಹಾಗಾಗಿ ಮಾಗಿ ಉಳುಮೆ ಮಾಡೋದ್ರಿಂದ ತಕ್ಕ ಮಟ್ಟಿಗೆ ಮುಂದಿನ ಬೆಳೆಗಳಿಗೆ ಬರ್ತಕ್ಕಂತಹ ಕೀಟಗಳ ಹಾವಳಿಯನ್ನು ಖಂಡಿತವಾಗಿಯೂ ಕಡಿಮೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಹಾಗೆಯೇ ಕೆಲವೊಂದು ಈಗ ಮಾಗಿ ಉಳುಮೆ ಮಾಡೋ ಟೈಮ್ನಾಗೆ ಕೆಲವೊಂದು ಹುಟ್ಟುಬಿಟ್ಟಿರ್ತಾವೆ ಕಳೆಗಳು, ಅಂಥವನ್ನು ನಾವು ಉಳುಮೆ ಮಾಡೋದ್ರಿಂದ ಸಾಯಿಸ್ದಂಗಾಗತ್ತೆ, ಮತ್ತು ಅವು ಬೀಜ ಮಾಡೋ ಸಂತಾನೋಭಿವೃದ್ಧಿ ಮಾಡೋ ಚಾನ್ಸ್ ಇಲ್ಲ, ಬೀಜ ಆಗೋ ಚಾನ್ಸ್ ಇಲ್ಲ. ಹಾಗಾಗಿ ಮುಂದಿನ ಬೆಳೆಯಲ್ಲಿ ಬರ್ತಕ್ಕಂಥ ಕಳೆಗಳ ಪ್ರಮಾಣವೂ ಸಹ ಕಡಿಮೆ ಆಗುತ್ತೆ. ಇದು ಮಾಗಿ ಉಳುಮೆ ಉದ್ದೇಶ. ಇನ್ನೊಂದು, ನಾವು ಈಗ ಭತ್ತವನ್ನು ಸಾಮಾನ್ಯವಾಗಿ ನಾಟಿ ಕ್ರಮದಲ್ಲಿ ಮಾಡ್ತೀವಿ, ಅರಳು ಹೊಡಿತೀವಿ. ಅಲ್ಲಿ ಈಗಿನ ಕಾಲದಲ್ಲಿ ಏನು ಮಾಡ್ತಾಯಿದ್ದಾರೆ ನಮ್ಮ ರೈತರು ಅಂದರೆ, ಭಾಳಷ್ಟು ನೆಲವನ್ನು ತಯಾರಿ ಮಾಡಲಿಕ್ಕೆ ಇಂಪಾರ್ಟೆನ್ಸ್ ಕೊಡೋದಿಲ್ಲ, ಒತ್ತನ್ನು ಕೊಡೋದಿಲ್ಲ. ಒಂದು ಸಾರಿ ನೇಗಿಲು ಹೊಡಿತಾರೆ, ಒಂದು ಸಾರಿ ಟಿಲ್ಲರ್ ಹೊಡಿತಾರೆ, ಇನ್ನೊಂದು ಎರಡು ಮೂರು ದಿವಸ ಗ್ಯಾಪ್ ಮಾಡಿ ನಾಟಿ ಮಾಡಲಿಕ್ಕೆ ಪ್ರಾರಂಭ ಮಾಡಿಬಿಡ್ತಾರೆ. ಹೀಗಾದಾಗ ಏನಾಗುತ್ತೆ, ಅಲ್ಲಿ ಕಳೆಗಳು ಕೊಳಿಲಿಕ್ಕೆ ಅಥವಾ ಬೀಜಗಳು ಸಾಯಲಿಕ್ಕೆ ಕಾಲಾವಕಾಶ ಆಗೋದಿಲ್ಲ. ಸಾಕಷ್ಟು ಕಾಲಾವಕಾಶವನ್ನು ಕೊಟ್ಟು ನಾವು ಏನು ಅರಳು ಮಾಡ್ತೀವಿ, ರೋಟ್ರಿ ಏನು ಹೊಡಿತೀವಿ, ಆ ಹುಲ್ಲು ಏನೋ ಗಿಡಗಳಿರ್ತವೆ ಅಥವಾ ಕಳೆಗಳಿರ್ತವೆ ಅವುಗಳನ್ನು ಒಳಗಡೆ ಹಾಕಿಬಿಟ್ಟು ಒಂದು ವಾರ ಹೀಗೆ ಕೊಳಿಲಿಕ್ಕೆ ಅವಕಾಶ ಮಾಡಿಕೊಟ್ಟು ನಂತರ ಇನ್ನೊಮ್ಮೆ ಉಳುಮೆ ಮಾಡಿ ಬಿತ್ತನೆ ಮಾಡಿದ್ದೆ ಆದರೆ ನಂತರ ಬರ್ತಕ್ಕಂಥ ಕಳೆಗಳ ಪ್ರಮಾಣ ಕಡಿಮೆ ಆಗ್ತದೆ. ಹಾಗಾಗಿ ನಾವು ಯಾವುದೇ ಬೆಳೆಯ ನೆಲ ತಯಾರಿಯಲ್ಲೇ ನಾವು ಸಾಕಷ್ಟು ಶ್ರಮ ವಹಿಸಬೇಕು, ಎಚ್ಚರ ವಹಿಸಬೇಕು. ಚೆನ್ನಾಗಿ ನಾವು ಉಳುಮೆ ಮಾಡಿದ್ದೆ ಆದರೆ, ಭೂಮಿಯನ್ನು ತಯಾರು ಮಾಡಿದ್ದೆ ಆದರೆ, ಮುಂದೆ ಬರ್ತಕ್ಕಂಥ ಕೀಟಗಳ ಪ್ರಮಾಣ ಕಡಿಮೆ ಆಗುತ್ತೆ, ಕಳೆಗಳ ಪ್ರಮಾಣ ಕಡಿಮೆ ಆಗುತ್ತೆ. ಹಾಗಾಗಿ ಅವುಗಳನ್ನು ಹತೋಟಿ ಮಾಡಲಿಕ್ಕೆ ನಾವೇನು ಖರ್ಚು ಮಾಡ್ತೀವಿ ಅಂತ ಖರ್ಚನ್ನು ಉಳಿಸ್ಕೊಳ್ಳಿಕ್ಕೆ ಅಥವಾ ಕಡಿಮೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇದನ್ನು ಸಹ ನಾವು ಒಂದನ್ನು ಕಡಿಮೆ ಖರ್ಚಿನ ತಾಂತ್ರಿಕ ಕ್ರಮ ಅಂತ ನಾವು ಹೇಳ್ಬೋದು. ಇನ್ನು ಇನ್ನೊಂದು ಪ್ರಮುಖವಾದ ಖರ್ಚು ರೈತರಿಗೆ ಅಂದರೆ ಕಳೆಗಳು. ಕಳೆಗಳ ನಿರ್ವಹಣೆಗೆ ಆಳು ಕಾಳು ಭಾಳ ಬೇಕಾಗುತ್ತೆ. ಇಲ್ಲಿ ಏನಾದರೂ ಮಾಡ್ಬೋದು? ಈಗ ನಾ ಮೊದಲೇ ಹೇಳಿದಾಗೆ ಕಳೆಗಳು ಹೌದು. ಈಗ ಯಾಕೆಂದ್ರೆ ಒಟ್ಟಾರೆ ಒಂದು ಕೃಷಿ ಬೆಳೆಯ ಏನು ಖರ್ಚು ಇರುತ್ತೆ ಅದನ್ನು ನಾವು ತುಲನೆ ಮಾಡಿದಾಗ ಅದರ ಸುಮಾರು 25-30% ನಾವು ಕಳೆಗಳನ್ನು ಹತೋಟಿ ಮಾಡಲಿಕ್ಕೆ ಹೋಗುತ್ತೆ ಅಂತ ನೋಡಿದ್ವಿ. ಅದು ಒಂದು. ಎರಡನೇದು, ನಾವು ಸರಿಯಾದ ಸಮಯದಲ್ಲಿ ಕಳೆಗಳನ್ನು ತೆಗೆದೇ ಹೋದರೆ ಅದರಿಂದ ಆಗ್ತಕ್ಕಂಥ ಪರಿಣಾಮ ಜಾಸ್ತಿ. ಹಾಗಾಗಿ ಯಾವುದೇ ಬೆಳೆ ಇರಲಿ, ಆ ಬೆಳೆಯ ಒಂದು ಕಳೆಗಳಿಗೆ ಒಂದು ಸಂದಿಗ್ಧ ಅಂತ ಹೇಳ್ತೀವಿ. ಯಾವಾಗ ಅಂದರೆ ಸಾಮಾನ್ಯವಾಗಿ ಬೆಳೆಯ ಪ್ರಾರಂಭಿಕ ದಿನ, ಆ ಪ್ರಾರಂಭಿಕ ದಿನ ಸಂದಿಗ್ಧ ಅಂತ ಹೇಳ್ತೀವಿ. ಉದಾಹರಣೆಗೆ ಭತ್ತದಲ್ಲಾದರೆ 20-30 ದಿವಸದಲ್ಲಿ ಹೇಳ್ತೀವಿ, ಇವನ್ನು ಜೋಳದಲ್ಲಾದರೂ 30-35 ದಿವಸ ಅಂತ ಹೇಳ್ತೀವಿ. ಅಷ್ಟರವರೆಗೂ ನಮಗೆ ಅಲ್ಲಿ ಯಾವುದೇ ಕಳೆ ಇರಬಾರ್ದು. ತದನಂತರ ಸ್ವಲ್ಪ ಅಲ್ಪ ಸ್ವಲ್ಪ ಕಳೆ ಬಂದರೂ ಆ ಬೆಳೆ ತಡ್ಕೊಳ್ಳುತ್ತೆ. ಹಾಗಾಗಿ ಆ ಸಂದಿಗ್ಧ ಹಂತದಲ್ಲಿ ಆದರೂ ನಾವು ಕಳೆ ಇರಲ ಹಾಗೆ ನೋಡ್ಕೋಬೇಕು. ಅಂದರೆ ನಾವು ಯಾವುದೇ ಒಂದು ಕಳೆ ಕ್ರಮ ಮಾಡ್ತೀವಿ, ಕಳೆ ತೆಗಿಲಿಕ್ಕೆ ಕ್ರಮ ಕೈಗೊಳ್ತೀವಿ, ಕುಂಟೆ ಹೊಡೆಯೋದೇ ಇರ್ಬೋದು, ಕೈಗಳೇ ಇರ್ಬೋದು, ಆ ಸಮಯದಲ್ಲಿ ಮಾಡಿ ಅವಾಗೇನಾಗುತ್ತೆ, ಇರ್ತಕ್ಕಂಥ ಕಳೆಯ ಪ್ರಮಾಣ ಕಡಿಮೆ ಇರುತ್ತೆ, ನಮಗೆ ಖರ್ಚು ಕಡಿಮೆ ಆಗುತ್ತೆ, ಬೆಳೆಗಳಿಗೆ ಯಾವುದೇ ಒಂದು ದುಷ್ಪರಿಣಾಮ ಆಗೋದಿಲ್ಲ. ನಾವು ಅವಾಗೇನಾದರೂ ನೆಗ್ಲೆಕ್ಟ್ ಮಾಡಿ ಸ್ವಲ್ಪ ಬಿಟ್ಟಿವೆ ಅಂದರೆ ಕಳೆ ಯಥೇಚ್ಛವಾಗಿ ಬೆಳೆಯುತ್ತೆ, ಮುಂದೆ ಕಳೆ ತೆಗೆಸ್ಬೇಕು ಅಂದರೆ ವಿಪರೀತ ಆಳು ಬೇಕಾಗುತ್ತೆ, ಖರ್ಚು ಜಾಸ್ತಿ ಆಗುತ್ತೆ, ದುಷ್ಪರಿಣಾಮನೂ ಸಹ ಜಾಸ್ತಿ ಆಗುತ್ತೆ. ಹಾಗಾಗಿ ಕಳೆಗಳ ಸಂದಿಗ್ಧ ಹಂತವನ್ನು ತಿಳ್ಕೊಂಡು ಪ್ರಾರಂಭಿಕ ಹಂತದಲ್ಲೇ ನಾವು ಕಳೆಗಳನ್ನು ಹತೋಟಿ ಮಾಡಬೇಕು. ಮತ್ತೆ ಇನ್ನೊಂದು ಖರ್ಚು, ರಾಸಾಯನಿಕಗಳನ್ನು ಸಿಂಪಡಣೆ ಮಾಡ್ತಾರೆ, ರೋಗ ಬಂತು ಕೀಟ ಬಂತು ಅಂತೇಳಿ, ಇಲ್ಲಿ ಏನಾದರೂ ಖರ್ಚು ಕಡಿಮೆ ಮಾಡುವಂಥದ್ದು? ರಾಸಾಯನಿಕ ಅಂತಂದರೆ ನಮ್ಮ ರೈತರಿಗೊಂದು ಮಾಹಿತಿಯನ್ನು ಕೊಡಲೇಬೇಕಾಗ್ತದೆ. ಯಾವುದೇ ಬೆಳೆ ಇರಲಿ ಅದಕ್ಕೆ ಗೊಬ್ಬರ ಬೇಕು, ಯಾಕೆ ಮೂಲ ಪೋಷಕಾಂಶಗಳಾದ ಸಾರಜನಕ ರಂಜಕ ಮತ್ತು ಪೊಟ್ಯಾಷನ್ನು ಒದಗಿಸ್ಲೇಬೇಕು. ಯಾಕೆಂದರೆ ನಾವು ಒದಗಿಸಿದಾಗ ಮಾತ್ರ ಅದರಿಂದ ಹೆಚ್ಚಿನ ಬೆಳೆಯನ್ನು ನಾವು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಈ ರಾಸಾಯನಿಕ ಗೊಬ್ಬರಗಳ ಒಂದು ಏನು ಬೆಲೆಯನ್ನು ನೋಡಿದರೆ ಅದು ನಿಜವಾಗಲೂ ಭಾಳ ಕಣ್ಣೀರು ತರಿಸ್ತಕ್ಕಂಥ ಒಂದು ವಿಷಯನೇ. ಯಾಕೆಂದರೆ ಮೊದಲೆಲ್ಲ 300-400 ರೂಪಾಯಿ ಇದ್ದ ಒಂದು ಚೀಲ ಇರ್ತಕ್ಕಂಥ ಪೊಟ್ಯಾಷ್ ಎಲ್ಲ ಈಗ 700-800 ರೂಪಾಯಿ ಆಗಿದೆ. 450 ರೂಪಾಯಿ ಒಂದು ಚೀಲಕ್ಕೆ ಬೆಲೆ ಇದ್ದಂಥ ಡಿ ಎ ಪಿ ಇವತ್ತು 1,400-1,450 ಆಗಿದೆ. ಹಾಗಾಗಿ ನಾವು ಯಾವುದೇ ಬೆಳೆ ಇರಲಿ ಗೊಬ್ಬರ ಕೊಡಬೇಕು, ಆದರೆ ಅದನ್ನು ವ್ಯವಸ್ಥಿತವಾಗಿ ಕೊಡಬೇಕು. ಯಾಕೆಂದ್ರೆ ನಾವು ಕೊಟ್ಟಂಥ ಗೊಬ್ಬರ ಚೆನ್ನಾಗಿ ಉಪಯೋಗ ಆಗಬೇಕು. ಆ ಚೆನ್ನಾಗಿ ಉಪಯೋಗ ಆಗಬೇಕು ಅಂದರೆ ನಾವು ಗೊಬ್ಬರವನ್ನು ಆ ಬೆಳೆಗೆ ಬೇಕಾದ ಪ್ರಮಾಣದಲ್ಲಿ ಮತ್ತು ಯಾವ ಸಮಯದಲ್ಲಿ ಎಷ್ಟು ಕೊಡಬೇಕು ಅನ್ನೋದನ್ನು ತಿಳ್ಕೊಂಡು ನಾವು ಕೊಡಬೇಕಾಗುತ್ತೆ. ಹೀಗೆ ಕೊಟ್ಟಾಗ ಆ ನಾವು ಕೊಟ್ಟಂಥ ಗೊಬ್ಬರ ಉಪಯೋಗ ಆಗುತ್ತೆ. ಈಗ ನೋಡಿ, ಒಬ್ಬ ಮನುಷ್ಯನಿಗೆ ಹಸಿದಾಗ ಊಟ ಕೊಟ್ಟರೆ ಅವನು ಊಟ ಮಾಡ್ತಾನೆ, ಅದೇ ಹೊಟ್ಟೆ ತುಂಬಿದಾಗ ಅವನ ಮುಂದೆ ಎಂಥ ಅಮೃತ ಇಟ್ಟರು ಅವನು ಊಟ ಮಾಡೋದಿಲ್ಲ. ಹಾಗೆಯೇ ಬೆಳೆನೂ ಸಹ, ಆ ಬೆಳೆಗೆ ಯಾವಾಗ ಬೇಕು ಅವಶ್ಯಕತೆ ಇದೆ ಅವಾಗ ನಾವು ಗೊಬ್ಬರ ಕೊಟ್ಟರೆ ಉಪಯೋಗ ಜಾಸ್ತಿ ಆಗುತ್ತೆ, ಅದಕ್ಕೆ ಬೇಡವಾದ ಸಮಯದಲ್ಲಿ ಕೊಟ್ಟರೆ ಲಾಸೇ ಜಾಸ್ತಿ ಆಗುತ್ತೆ. ಹಾಗಾಗಿ ಇದನ್ನು ತಿಳ್ಕೊಂಡು ನಾವು ಕೊಡಬೇಕಾಗುತ್ತೆ. ಉದಾಹರಣೆಗೆ ಹೇಳ್ತೀನಿ, ಭತ್ತ ಇದೆ, ಭತ್ತಕ್ಕೆ ನಾವು ಶಿಫಾರಸು ಮಾಡಿರ್ತಕ್ಕಂಥ ಒಂದು ಗೊಬ್ಬರದ ಪ್ರಮಾಣ ಅಂದರೆ 1 ಎಕರೆಗೆ ಸಮಾನವಾಗಿ 30 ಕೆಜಿ ಸಾರಜನಕ, 30 ಕೆಜಿ ರಂಜಕ ಮತ್ತು 37.5 ಕೆಜಿ ಪೊಟ್ಯಾಷ್ ಅಂತ ಹೇಳ್ತೀವಿ. ಇದು ಒಟ್ಟು ಪ್ರಮಾಣ ಆಯಿತು. ಆದರೆ ಇದನ್ನು ಎಲ್ಲ ಹೋಗಿ ಯಾವುದೋ ಒಂದು ಟೈಮ್ನಲ್ಲಿ ಹಾಕೋದಲ್ಲ, ಅದರಲ್ಲಿ 50% ಸಾರಜನಕ ಪೂರ್ತಿ ರಂಜಕ ಮತ್ತು 50% ಪೊಟ್ಯಾಷನ್ನು ನಾಟಿ ಮಾಡುವ ಪೂರ್ವದಲ್ಲಿ ನಾವು ಕೊನೆ ಏನು ನೆಲ ತಯಾರಿ ಮಾಡ್ತೀವಿ ಅವಾಗ ಮಣ್ಣಲ್ಲಿ ಬರ್ಸ್ಬೇಕು. ಈಗ ಮಣ್ಣಲ್ಲಿ ಬರ್ಸಿದಾಗ ಗೊಬ್ಬರದ ಉಪಯೋಗ ಜಾಸ್ತಿ, ಹಾಳಾಗುವಂತ ಚಾನ್ಸ್ ಕಡಿಮೆನೆ. ಅದನ್ನೊಂದು ಯಾವಾಗಲೂ ನಾವು ನೆನ್ಪಿಡ್ಬೇಕು. ಇನ್ನು ಉಳಿದಂತ 50% ಸಾರಜನಕ ಉಳಿತು ಮತ್ತು 50% ಪೊಟ್ಯಾಶ್ ಉಳಿತು. ಇದನ್ನ ಯಾವಾಗ ಕೊಡ್ಬೇಕಪ್ಪ ಅಂದ್ರೆ ಎರಡು ಹಂತದಲ್ಲಿ ಮೇಲುಗೊಬ್ಬರವಾಗಿ ಕೊಡಬೇಕಾಗ್ತದೆ. ಮೊದಲನೇ ಹಂತವಾಗಿ ಸಾಮಾನ್ಯವಾಗಿ ಈ ಭತ್ತದಲ್ಲಿ ಮರಿ ಬರ್ತಕ್ಕಂಥ ಸಮಯ ಅಂತ ಹೇಳ್ತೀವಿ, ಈ ಏನು ತೆಂಡೆ ಉಳಿಯುತ್ತದಲ್ಲ ಅವಾಗ ಅದರ ಅವಶ್ಯಕತೆ ಜಾಸ್ತಿ ಇರುತ್ತೆ. ಆ ಟೈಮ್ನಲ್ಲಿ ಅಂದ್ರೆ ನಾಟಿ ಮಾಡಿದ 20-25 ದಿವಸಕ್ಕೆ ಮರಿ ಹೊಡಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ನಾವೇನು ಉಳಿಸಿದ್ವಿ ಅದರಲ್ಲಿ ಕಾಲ್ಭಾಗ ಸಾರಜನಕವನ್ನ ಮತ್ತು ಕಾಲ್ಭಾಗ ಪೊಟ್ಯಾಶ್ ಅನ್ನ ಆ ಸಮಯದಲ್ಲಿ ಕೊಡಬೇಕಾಗುತ್ತೆ. ಹಾಗೇನೆ ಇನ್ನು ಕಾಲ್ಭಾಗ ಸಾರಜನಕ ಉಳಿದಿದೆ, ಕಾಲ್ಭಾಗ ಪೊಟ್ಯಾಶ್ ಉಳಿದೆ, ಇದನ್ನ ಎರಡನೇ ಮೇಲುಗೊಬ್ಬರವಾಗಿ ಅಂಕುರ ಹಂತ ಅಂತ ಹೇಳ್ತೀವಿ. ಅಂದ್ರೆ ಏನು ಈ ತೆನೆ ಹೊರಗೆ ಬರುತ್ತಲ್ಲ ಅದು ಇನ್ನೂ ಮೊಳಕೆ ಹೊಡಿತಾ ಇರುತ್ತೆ, ಅವಾಗ ಸಾರಜನಕ ಮತ್ತು ಪೊಟ್ಯಾಶಿಯಂನ ಅವಶ್ಯಕತೆ ಜಾಸ್ತಿ ಇರುತ್ತೆ. ಆ ಸಮಯದಲ್ಲಿ ಕೊಟ್ಟರೆ ಉಪಯೋಗ ಜಾಸ್ತಿ ಆಗುತ್ತೆ. ಸಪೋಸ್ ನಾವು ಅವಾಗ ಕೊಡ್ಲಿಲ್ಲ, ಬೇರೆ ಟೈಮ್ನ ಕೊಟ್ಟಿವಿ ಅಂದ್ರೆ ಏನಾಗುತ್ತೆ ಅಂದ್ರೆ ಆ ಏನು ತೆನೆ ಹೊರ ಬರ್ತದೆ ಆ ತೆನೆಯ ಉದ್ದ ಮತ್ತು ಒಂದು ತೆನೆಯಲ್ಲಿ ಬರ್ತಕ್ಕಂಥ ಕಾಳುಗಳ ಪ್ರಮಾಣ ನಿರ್ಧಾರ ಆಗೋದೇ ಅವಾಗ. ಅದ್ರ ಮೇಲೆ ಪರಿಣಾಮ ಆಗಿ ಪೀಚ್ ಆದಂತ ತೆನೆ ಬರ್ತಕ್ಕಂಥದ್ದು, ಕಡಿಮೆ ಕಾಳುಗಳು ಇರ್ತಕ್ಕಂಥದ್ದು ಈ ತರ ಆಗುತ್ತೆ. ಹಾಗಾಗಿ ಯಾವುದೇ ಬೆಳೆ ಇರಲಿ, ಈಗ ಜೋಳಕ್ಕೆ ತಗೊಂಡ್ರೆ 50% ಗೊಬ್ಬರವನ್ನ ಬಿತ್ತನೆಯ ಪೂರ್ವದಲ್ಲಿ ಕೊಡಬೇಕಾಗ್ತದೆ, ಇನ್ನು ಉಳಿದಂತ 50% ಗೊಬ್ಬರವನ್ನ ಬಿತ್ತನೆಯಾದ 30 ದಿವಸದಲ್ಲಿ ಕೊಡಬೇಕಾಗುತ್ತೆ. ಹತ್ತಿಯಲ್ಲಾದ್ರೆ ಸುಮಾರು 50% ಗೊಬ್ಬರವನ್ನ ಬಿತ್ತನೆಯ ಪೂರ್ವದಲ್ಲಿ, ಇನ್ನುಳಿದ 50% ಎರಡು ಭಾಗ ಮಾಡಿ ಬಿತ್ತನೆಯಾದ 45 ದಿವಸಕ್ಕೊಮ್ಮೆ ಮತ್ತೆ ಬಿತ್ತನೆಯಾದ 90 ದಿವಸಕ್ಕೊಮ್ಮೆ ಕೊಡಬೇಕಾಗುತ್ತೆ. ಹಾಗಾಗಿ ಈ ರೀತಿಯಾಗಿ ಯಾವಾಗ ಅವಶ್ಯಕತೆ ಇದೆ ಆ ಟೈಮ್ನಲ್ಲಿ ನಾವು ಗೊಬ್ಬರವನ್ನು ಕೊಟ್ಟರೆ ನಾವು ಮಾಡ್ತಕ್ಕಂಥ ಖರ್ಚು ಮಾಡೋದೇನೆ, ಆದರೆ ಅದರಿಂದ ಉಪಯೋಗ ಜಾಸ್ತಿ ಆಗ್ತದೆ, ಹಾಗಾಗಿ ಬರ್ತಕ್ಕಂಥ ಇಳುವರಿ ಜಾಸ್ತಿ ಆಗ್ತದೆ, ನಮ್ಮ ಒಂದು ಲಾಭದ ಪ್ರಮಾಣ ಜಾಸ್ತಿ ಆಗಲಿಕ್ಕೆ ಚಾನ್ಸಸ್ ಇದೆ. ಇನ್ನು ಈ ರೀತಿಯಾಗಿ ನಾವು ರಾಸಾಯನಿಕಗಳನ್ನು ಬಳಸಿ ಕೀಟ ರೋಗ ಇನ್ನು ಹತೋಟಿ ಮಾಡ್ಲಿಕ್ಕೆ ಬಳಸ್ತೀವಲ್ಲ, ಅಲ್ಲಿ ಸರಿಯಾಗಿ ಸಮರ್ಪಕವಾಗಿ ಅದನ್ನ ಸ್ಪ್ರೇ ಮಾಡ್ತಾ ಇದ್ದೀವಿ ಇಲ್ಲ ಹೇಗೆ, ಅಲ್ಲಿ ಏನಾದರೂ ಖರ್ಚು ಉಳಿಸುವಂಥದ್ದು ಅನ್ನೋದು ಇದೆ? ಖರ್ಚು ಉಳಿಸುವಂಥದ್ದು ಅಂತ ಹೇಳಿದ್ರೆ ಈಗ ಒಂದು ಬೆಳೆಯಲ್ಲಿ ರೋಗ ಬರುತ್ತೆ ಕೀಟ ಬರುತ್ತೆ, ಕೆಲವೊಮ್ಮೆ ರೈತರು ಏನ್ ಮಾಡ್ತೀವಿ ಎಲ್ಲೋ ಒಂದು ಕಾಣಿಸುತ್ತೆ ಅವಾಗನೇ ಹೋಗಿ ಸ್ಪ್ರೇ ಮಾಡಿಬಿಡೋದು, ಉಪಯೋಗ ಇಲ್ಲ. ಯಾಕೆಂದ್ರೆ ಯಾವುದೇ ಒಂದು ಬೆಳೆಗೆ ಹಾನಿ ಮಾಡ್ತಕ್ಕಂಥ ಪ್ರಮಾಣದಲ್ಲಿ ಅಲ್ಲಿ ಕೀಟ ಇದೆಯೋ ರೋಗ ಇದೆಯೋ ಇಂಪಾರ್ಟೆಂಟ್, ಅದಕ್ಕೆ ತಕ್ಕನಾಗಿ ನಾವು ಸ್ಪ್ರೇಯನ್ನು ತೆಗೆದುಕೊಂಡ್ರೆ ಅಲ್ಲಿ ಒಂದು ನಾವು ಖರ್ಚನ್ನು ಉಳಿಸ್ಲಿಕ್ಕೆ ಸಾಧ್ಯತೆ ಇದೆ. ಇನ್ನೊಂದು ಕೆಲವೊಮ್ಮೆ ಮುಂಜಾಗ್ರತಾ ಕ್ರಮವಾಗಿ ಕಡಿಮೆ ಖರ್ಚು ಮಾಡ್ತಕ್ಕಂಥ ಔಷಧಿಗಳಿದ್ದಾವೆ. ಉದಾಹರಣೆಗೆ ನಾವು ಬೀಜೋಪಚಾರ ಒಂದು ಹೇಳಿದೆ. ಇನ್ನೊಂದು ಕೆಲವೊಂದು ಶಿಲೀಂದ್ರ ನಾಶಕ ಸೂಕ್ಷ್ಮ ಜೀವಿಗಳಿದ್ದಾವೆ, ಸುಡೋಮಾನಸ್ ಅಂತ ಒಂದಿದೆ, ಅದು ಭಾಳ ಕಡಿಮೆ ಖರ್ಚು, ಭಾಳ ಅಂದರೆ ಒಂದು 100 ರೂಪಾಯಿನೋ 1 ಕೆಜಿಗೆ ಆಗುತ್ತೆ, ಅದು ಸುಮಾರು 2-3 ಎಕರೆಗೆ ಸಾಕಾಗ್ತದೆ. ಅದನ್ನು ಸ್ಪ್ರೇ ಮಾಡೋದ್ರಿಂದ ಅದು ಬೆಳೆಗಳಿಗೆ ಬೇಕಾದಂತಹ ಏನು ಕಿಣ್ವಗಳಿರ್ತವೆ ಅದನ್ನು ಉತ್ಪತ್ತಿ ಮಾಡಲಿಕ್ಕೆ ಸಹಾಯ ಆಗುತ್ತೆ. ಜೊತೆಗೆ ಮುಂದೆ ಬರ್ತಕ್ಕಂಥ ರೋಗಗಳು, ಉದಾಹರಣೆಗೆ ಬೆಂಕಿ ರೋಗ ಭತ್ತದಲ್ಲಿ, ಆ ಬರ್ತಕ್ಕಂಥ ಪ್ರಮಾಣವನ್ನೇ ಅದು ಕಡಿಮೆ ಮಾಡುತ್ತೆ. ಹೀಗೆ ಮುಂಜಾಗ್ರತೆ ಕ್ರಮವಾಗಿ ಕೆಲವೊಂದು ಸೂಕ್ಷ್ಮ ಜೀವಿಗಳನ್ನು ಸ್ಪ್ರೇ ಸಿಂಪರಣೆ ಮಾಡೋದ್ರಿಂದ ಸಹ ನಾವು ಮುಂದೆ ಮಾಡಬಹುದಂಥ ಖರ್ಚನ್ನು ತಪ್ಪಿಸ್ಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಇದು ಬಹಳ ಉಪಯುಕ್ತ ಮಾಹಿತಿ, ಯಾಕಂದ್ರೆ ನಮ್ಮ ಕಡೆಗೆ ಬೆಂಕಿ ರೋಗದ ಹಾವಳಿ ಪ್ರತಿ ವರ್ಷ ಇದೆ. ಭತ್ತದಲ್ಲಂತೂ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಬೀಜೋಪಚಾರ ಮಾಡಲೇಬೇಕು, ಬೀಜೋಪಚಾರ ಮಾಡಲಿಕ್ಕೆ ಬೆವಿಸ್ಟೈನ್ ಉಪಯೋಗ ಮಾಡ್ಬೋದು, ಅಥವಾ ಬೆವಿಸ್ಟೈನ್ ಅಂದ್ರೆ ಕಾರ್ಬೆಟೈಜಿಮ್ ಅಂತ ಸಿಗ್ತದೆ, 1 ಕೆಜಿಗೆ ಬೀಜಕ್ಕೆ 2 ಗ್ರಾಮ್ ಸಾಕಾಗ್ತದೆ, ಕೇವಲ 2 ಗ್ರಾಮ್ ನೋಡಿ, 2 ಗ್ರಾಮಿನ ಬೆಲೆ ನಮ್ಗೆ 5-10 ಪೈಸದಲ್ಲಿ ಬರುತ್ತೆ ಲೆಕ್ಕ ಹಾಕಿದ್ರೆ, 1 ಕೆಜಿಗೆ ಅಷ್ಟೇ ಸಾಕು. ಆ ಪ್ರಮಾಣದಲ್ಲಿ ನಾವು ಒಂದು ನೀರಿನಲ್ಲಿ, ಈಗ ಉದಾಹರಣೆಗೆ 20 ಕೆಜಿ 1 ಎಕರೆಗೆ ಬೀಜ ಬೇಕಾಗುತ್ತೆ, 20 ಕೆಜಿಗೆ 40 ಗ್ರಾಮು ಕಾರ್ಬನ್ ಎಂಜಿಮ್ ಅಥವಾ ಬೆವಿಸ್ಟಿನ್ ಬೇಕಾಗುತ್ತೆ. ಇದನ್ನು ಸುಮಾರು ಒಂದು 25-30 ಲೀಟರ್ನಲ್ಲಿ ಕರಗಿಸ್ಬಿಟ್ಟು ಅದರಲ್ಲಿ ನೆನೆಸಿ ಬಿತ್ತೋದಾದ್ರೆ ಹೊರಗಡೆ ತೆಗೆದು ಆರಿಸಿ ಬಿತ್ತನೆ ಮಾಡೋದು, ಅಥವಾ ನರ್ಸರಿ ನಾಟಿ ಮಾಡೋಕೆ ಉಪಯೋಗಿಸೋದು, ನರ್ಸರಿ ಮಾಡ್ತೀವಿ, ಸಸಿ ಮಡಿ ಮಾಡ್ತೀವಿ, ಅದನ್ನು ನೇರವಾಗಿ ನರ್ಸರಿಗೇನೆ ಹಾಕೋದು. ಈ ರೀತಿ ಮಾಡೋದ್ರಿಂದ ಖರ್ಚು ಕಡಿಮೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಎಷ್ಟು ಸರಿ ಫೆರ್ಮೋನ್ ಟ್ರಾಪ್ಸ್ ಅನ್ನು ಬಳಸ್ತೀವಿ, ಅದು ಕೂಡ ಅನುಕೂಲನೇ? ಹೌದು, ಫೆರ್ಮೋನ್ ಟ್ರಾಪ್ಸ್ ಈಗ ನೋಡಿ, ಫೆರ್ಮೋನ್ ಟ್ರಾಪ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಎಲ್ಲಾ ಬೆಳೆಗೂ ಇದೆ, ಭತ್ತಕ್ಕಿದೆ, ಶೇಂಗಕ್ಕಿದೆ, ತರಕಾರಿಗಿದೆ, ಆ ಒಂದು ಬೆಳೆಗಳಿಗೆ ಬರ್ತಕ್ಕಂತಹ ಕೀಟಗಳಿಗೆ ಅನುಗುಣವಾಗಿ ಫೆರ್ಮೋನ್ ಟ್ರಾಪ್ಸ್ ಸಿಗುತ್ತೆ, ಅದನ್ನ ನಾವು ಕೇಳಬೇಕು. ಈಗ ಭತ್ತಕ್ಕೆ ಬರುವಂತದ್ದು ಇನ್ನೊಂದಕ್ಕೆ ಬರಲ್ಲ, ಇನ್ನೊಂದು ಬೆಳೆ ಬರತಕ್ಕಂಥದ್ದು ಭತ್ತಕ್ಕೆ ಬರೋದಿಲ್ಲ. ಹಾಗಾಗಿ ನಾವು ಫೆರ್ಮೋನ್ ಟ್ರಾಪ್ಸ್ ಭತ್ತದಲ್ಲಿದೆ, ಜೋಳದಲ್ಲಿದೆ, ಆಮೇಲೆ ಹತ್ತಿಯಲ್ಲಿದೆ, ಶೇಂಗಾದಲ್ಲಿದೆ, ಆ ಬೆಳೆಗಳಿಗೆ ಬರ್ತಕ್ಕಂಥ ನಾವ್ ಯಾವ ಬೆಳೆ ಬೆಳಿತೇವೆ ಕೇಳಿ ತಗೋಬೇಕಾಗುತ್ತೆ. ಇದರಲ್ಲೂ ಇಷ್ಟೇ, ಈ ಏನು ಫೆರ್ಮೋನ್ ಟ್ರಾಪ್ಸ್ ಯಾವ ತರ ಕೆಲಸ ಮಾಡ್ತವೆ ಅಂತ ಹೇಳಿದ್ರೆ, ಅದರಲ್ಲಿ ಈ ಹೆಣ್ಣು ಪತಂಗಗಳು ಏನು ವಾಸನೆಯನ್ನ ಸೂಸ್ತವೆ ಆ ವಾಸನೆ ಆ ಫೆರಮೋನ್ ಟ್ರಾಪ್ ಇಂದ ಬರುತ್ತೆ. ಹಾಗಾಗಿ ಗಂಡು ಪತಂಗಗಳು ಅದಕ್ಕೆ ಆಕರ್ಷಣೆ ಆಗಿ ಅದ್ರ ಒಳಗಡೆ ಬಿದ್ದು ಅಲ್ಲಿ ಸಾಯ್ತವೆ. ಹಾಗಾಗಿ ತದನಂತರ ಅವು ಹೆಣ್ಣಿನೊಂದಿಗೆ ಸಂಪರ್ಕ ಮಾಡಿ ಮೊಟ್ಟೆ ಮಾಡುವಂತ ಪ್ರಸಂಗ ಇರೋದಿಲ್ಲ. ಹಾಗಾಗಿ ಒಂದು ಫೆರಮೋನ್ ಟ್ರಾಪ್ ಇಂದ ಅಲ್ಲಿ ಸುತ್ತಮುತ್ತಲು ಇರತಕ್ಕಂತ ಎಲ್ಲ ಗಂಡು ಚಿಟ್ಟೆಗಳನ್ನಾಯ್ತು ಪತಂಗಗಳನ್ನಾಯ್ತು ಆಕರ್ಷಣೆ ಮಾಡಿ ಕೊಲ್ಲೋದ್ರಿಂದ ಮುಂದೆ ಬರ್ತಕ್ಕಂತ ಈ ಕೀಟಗಳ ಹಾವಳಿಯನ್ನ ಕಡಿಮೆ ಮಾಡಬಹುದು. ಒಬ್ಬ ರೈತರು ಹೇಳ್ತಾ ಇದ್ರು, ಹೀರಿಕಾಯಿ 6 ಎಕರೆ ಬೆಳೆದಿದ್ರು, ಅವರು ಬಹಳಷ್ಟು ಫೆರಮೋನ್ ಟ್ರಾಪ್ಸ್ ಕಟ್ಟಿದ್ರು ತೋಟದ ತುಂಬಾ. ಅವಾಗ ನಾವು ನೋಡ್ತಾ ಇದ್ವಿ ಒಂದೊಂದು ಬಗುಸಿಯಷ್ಟು ಹುಳುಗಳು ಅದರಲ್ಲಿ, ಅವೇ ಗಂಡು ಪತಂಗ ಅಥವಾ ಚಿಟ್ಟೆಗಳು. ಏನಿರ್ತವೆ ಈಗ ಗಂಡು ಹೆಣ್ಣು ಇದ್ದಾಗ ಮಿಲನ ಹೊಂದಿದಾಗ ಮೊಟ್ಟೆ ಇಡ್ಲಿಕ್ಕೆ ಚಾನ್ಸ್ ಇದೆ, ಈ ಗಂಡೆ ಇಲ್ಲ ಅಂದಾಗ ಮತ್ತೆ ಮೊಟ್ಟೆ ಇಡ್ಲಿಕ್ಕೆ ಚಾನ್ಸ್ ಇಲ್ಲ. ಯಾಕಂದ್ರೆ ಒಂದು ಚಿಟ್ಟೆ ಪತಂಗ ಹಾನಿ ಮಾಡೋದಿಲ್ಲ, ಅದು ಮೊಟ್ಟೆ ಇಟ್ಟು ಮೊಟ್ಟೆಯಿಂದ ಬಂದಂತ ಕೀಟಗಳು ಮರಿಗಳು ಏನಿರ್ತವೆ ಹರಿದಾಡ್ತಕ್ಕಂಥ ಹುಳುಗಳು ಏನಿರ್ತವೆ ಹಸಿರು ಹುಳುಗಳು ಅವು ಹಾನಿ ಮಾಡೋದು. ಹಾಗಾಗಿ ಹಸಿರು ಹುಳು ಆಗೋ ಚಾನ್ಸೇ ಇಲ್ಲ. ಮತ್ತು ಈ ಥರ ಫೆರಮೋನ್ ಟ್ರಾಪ್ಸ್ ಅನ್ನು ಉಪಯೋಗಿಸೋದ್ರಿಂದ ಭಾಳ ಒಳ್ಳೆ ರೀತಿಯಾಗಿ ನಾವು ಕೀಟಗಳನ್ನು ಕಡಿಮೆ ಮಾಡಿ ರಾಸಾಯನಿಕ ಬಳಸಲ್ಲ, ಉಪಯುಕ್ತ ಕೀಟಗಳು ಸಾಯಲ್ಲ, ಏನು ಮತ್ತೆ ಸ್ಪ್ರೇ ಮಾಡೋ ಅವಶ್ಯಕತೆ ಇಲ್ಲ. ತಾನೇ ಸಂತತಿಯನ್ನು ಕಡಿಮೆ ಮಾಡದ ಹಾಗೆ ಈ ಸಂತಾನ ಹರಣ ಚತುರ ಚಿಕಿತ್ಸೆ ಅಂತಾರಲ್ಲ ಆ ರೀತಿಯಾಗಿ ಮತ್ತೆ ನಾವು ಯಾವ್ದೇ ಸಿಂಪರಣೆ ಮಾಡುವಂತ ಅವಶ್ಯಕತೆನೇ ಇರೋದಿಲ್ಲ. ಒಟ್ಟಾರೆ ಅಲ್ಲಿ ಆಗ್ತಕ್ಕಂತ ಖರ್ಚನ್ನ ನಾವು ಕಡಿಮೆ ಮಾಡುವುದು ಒಂದು, ಅಥವಾ ಶೂನ್ಯ ಬಂಡವಾಳದಲ್ಲಿ ಬೆಳೆಯನ್ನು ಬೆಳೆಯಲಿಕ್ಕೆ ಸಾಧ್ಯತೆ ಇದೆ. ಹೌದು ಹೌದು, ಅದೇ ಹೇಳಿದ್ನಲ್ಲ ನಾನು, ಶೂನ್ಯ ಬಂಡವಾಳ ಅಂದ್ರೆ ಮಾಡ್ತಕ್ಕಂತ ಕೆಲಸಗಳನ್ನ ಸರಿಯಾದ ಸಮಯದಲ್ಲಿ ಮಾಡೋದು, ಸೆಲೆಕ್ಷನ್ ಮಾಡೋದನ್ನ ಒಳ್ಳೆಯದ್ ಮಾಡೋದು. ಕಡಿಮೆ ಖರ್ಚು ಅಂತ ಹೇಳಿದ್ರೆ ಈ ಕೆಲವೊಂದು ಖರ್ಚು ಮಾಡ್ತೀವಿ ಅದನ್ನ ಯೋಗ್ಯ ರೀತಿಯಲ್ಲಿ ಬಳಸೋದು. ಯೋಗ್ಯ ರೀತಿಯಲ್ಲಿ ಬೆಳೆಸಿದಾಗ ಮಾಡ್ತಕ್ಕಂಥ ಖರ್ಚನ್ನು ಉಳಿಸಿದ ಹಾಗೇನೆ. ಆಮೇಲೆ ಕೆಲವೊಂದು ಕಡಿಮೆ ಖರ್ಚಿನ ಏನು ಇನ್ಪುಟ್ಸ್ ಇದಾವೆ ಕೃಷಿಯಲ್ಲಿ, ಈ ಇದು ಇರ್ಬೋದು, ಯಾವುದು ರೈಜೋಬಿಯಂ ಅಣುಜೀವಿ ಗೊಬ್ಬರ ಇರ್ಬೋದು, ಅಜಿಟೋಬ್ಯಾಕ್ಟರ್ ಅಣುಜೀವಿ ಗೊಬ್ಬರ ಇರ್ಬೋದು, ಅಥವಾ ನಾವು ಉಪಚಾರಕ್ಕೆ ಉಪಯೋಗಿಸ್ತಕ್ಕಂಥ ರಾಸಾಯನಿಕಗಳು ಇರ್ಬೋದು, ಇವೆಲ್ಲ ಕಡಿಮೆ ಖರ್ಚಿನಿಂದ ಮಾಡ್ತಕ್ಕಂಥ. ಮತ್ತೆ ಗೊಬ್ಬರ ಇರ್ಬೋದು, ಅವು ಖರ್ಚು ಮಾಡ್ತೀವಿ, ಕಳೆನಾಶಕವನ್ನು ಉಪಯೋಗಿಸ್ತೀವಿ, ಸರಿಯಾದ ಸಮಯದಲ್ಲಿ ಉಪಯೋಗಿಸಿದ್ರೆ ಅದರಿಂದ ಹೆಚ್ಚು ಪರಿಣಾಮ ಸಿಗ್ತದೆ, ಹೆಚ್ಚು ಲಾಭ ಸಿಗ್ತದೆ. ಅಂದ್ರೆ ಸಮಗ್ರ ಕೃಷಿ ಮಾಡುವಾಗ ಅಲ್ಲಿ ಒಂದಕ್ಕೊಂದು ಪೂರಕವಾಗಿರ್ತವೆ, ಖರ್ಚು ಕೂಡ ಕಡಿಮೆ. ಹೌದು, ಸಮಗ್ರ ಈಗ ನೋಡಿ ಒಳ್ಳೆ ಹೇಳಿದ್ರಿ, ಯಾಕೆಂದ್ರೆ ಈಗಿನ ಅವಶ್ಯಕತೆಗಳಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ಸಮಗ್ರವಾಗಿ ಕೃಷಿ ಮಾಡ್ತಕ್ಕಂಥದ್ದು. ಯಾಕೆಂದ್ರೆ ಒಬ್ಬ ರೈತ ಒಂದು ಬೆಳೆ ಇದೆ ಅಂತ ಇಟ್ಕೊಳ್ಳೋಣ, ಭತ್ತ ಬೆಳಿತಾನೆ, ಕೇವಲ ಭತ್ತ ಬೆಳಿತಾನೆ, ಅಥವಾ ಕೇವಲ ಕಬ್ಬನ್ನು ಬೆಳೀತಾ ಇದ್ದಾನೆ, ಕೇವಲ ಹತ್ತಿಯನ್ನು ಬೆಳೀತಾ ಇದ್ದಾನೆ, ಯಾವುದೋ ಕಾರಣದಿಂದ ಅಲ್ಲಿ ಒಂದು ರೋಗನೋ ಕೀಟನೋ ಏನೋ ಬಂತು, ಅಥವಾ ನೆರೆ ಹಾವಳಿ ಬಂತು, ಅದು ಪೂರ್ತಿ ಬೆಳೆ ಹಾಳಾಯ್ತು ಅಂದ್ರೆ ಆ ವರ್ಷ ಪೂರ್ತಿ ಅವನ ಕಾಲಿ ಇರೋದೇನೆ, ಮತ್ ಬೇರೆ ಏನು ಕೆಲಸ ಇರೋದಿಲ್ಲ, ತಲೆಮಕಾಯಿ ಉತ್ಕೊಂಡು ಮುಂದಿನ ಜೀವನ ಬಹಳ ಕಷ್ಟ ಅಂತ ಕೊಡ್ಬೇಕಾಗತ್ತೆ. ಅದ್ರ ಬದಲಿಗೆ ತನ್ನ ಇತಿಮಿತಿಯಲ್ಲೇನೆ ತನಗೆ ಸಾಧ್ಯವಿದ್ದ ತನ್ನ ಏನು ಹಣಕಾಸಿನ ಒಂದು ಸೌಲಭ್ಯ ಏನಿದೆ ಅದಕ್ಕೂ ಅನುಗುಣವಾಗಿನೇ ಕೃಷಿಯ ಜೊತೆಗೆ ಇತರ ಕಸುಬುಗಳನ್ನ ಅಳವಡಿಸ್ಕೊಡೋದು. ಕಸುಬು ಅಂದ್ಕೊಳ್ಳೇನೆ ಬೇರೆ ಕಸುಬು ಅಂತಲ್ಲ, ಕುರಿ ಸಾಕಾಣಿಕೆ ಇರ್ಬೋದು, ಮೇಕೆ ಸಾಕೋದು ಇರ್ಬೋದು, ಅಥವಾ ಆಕಳುಗಳನ್ನ ಸಾಕೋದೇ ಇರ್ಬೋದು. ಈ ರೀತಿಯಾಗಿ ತನಗೆ ಪೂರಕವಾದಂತ ಎಲ್ಲಾನ ನೀವು ಗೊತ್ತಿಲ್ಲದ ಮಾಡ್ಬೇಕು ಅಂತಲ್ಲ, ತನ್ನ ಗೊತ್ತಿದ್ದೇ ಆಕಳ ಸಾಕೋದೇನೆ ಯಾರಿಗೂ ಹೊಸ್ತಲ್ಲ. ಆಕಳ ಇತ್ತು ಜೊತೆಗೆ ಅಂತ ಹೇಳಿದ್ರೆ ಅವನಿಗೆ ಬೇಕಾದಂತ ಮನೆಗೆ ಬೇಕಾದಂತ ಆಹಾರ ಇದು ಏನು ಹಾಲು ಸಿಗ್ತದೆ, ದನದಿಂದ ಗೊಬ್ಬರ ಸಿಗ್ತದೆ, ಗೊಬ್ಬರ ಗದ್ದೆಗೆ ಗೊಬ್ಬರ ಆಗ್ತದೆ, ಮೇವು ತಾನು ಬೆಳೆದಂತ ಮೇವು ತನ್ನ ಆಕಳಿಗೆ ಕೊಡ್ಬೋದು. ಹೀಗೆ ಒಂದಕ್ಕೊಂದು ಪೂರಕವಾಗಿ ಅವು ಕೆಲಸ ಮಾಡ್ತವೆ. ಒಂದರಿಂದ ಆದಾಯ ಕಡಿಮೆ ಆದರೆ ಇನ್ನೊಂದರಿಂದ ಆದಾಯ ಕೈ ಹಿಡಿಯುತ್ತದೆ. ಹೀಗಾಗಿ ತನಗೆ ಅನುಕೂಲವಿದ್ದಂತಹ 2, 3, 4 ಇತರ ಕೃಷಿ ಚಟುವಟಿಕೆಗಳನ್ನ ಸೇರಿಸ್ಕೊಂಡು ಕೃಷಿ ಮಾಡಿದ್ದೆ ಆದರೆ ಖಂಡಿತವಾಗಿ ಇವತ್ತು ರೈತನಿಗೆ ಕಷ್ಟ ಬರೋ ಚಾನ್ಸಸ್ ಬಹಳ ಕಡಿಮೆ ಇದೆ ಅಂತ ಹೇಳಿ. ಒಳ್ಳೆಯದು ಡಾಕ್ಟರ್ ಮಂಜಪ್ಪ ಅವರು ಇಲ್ಲಿ ತನಕ ನೀವು ನಮ್ಮ ಜೊತೆಗಿದ್ದು ಒಟ್ಟಾರೆ ಖರ್ಚಿಲ್ಲದ ಮತ್ತು ಕಡಿಮೆ ಖರ್ಚಿನ ಬೇಸಾಯ ಕ್ರಮಗಳ ಕುರಿತು ಅನೇಕ ಮಾಹಿತಿಯನ್ನು ಹಂಚಿಕೊಂಡ್ರಿ. ಧನ್ಯವಾದ. ನಮಸ್ಕಾರ. ನಮಸ್ಕಾರ. ಕಡಿಮೆ ಖರ್ಚಿನ ಬೇಸಾಯ ಕ್ರಮಗಳ ಬಗ್ಗೆ ಸಿರ್ಸಿ ಅರಣ್ಯ ಮಹಾವಿದ್ಯಾಲಯದಲ್ಲಿ ಬೆಳೆಶಾಸ್ತ್ರ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿರುವ ಡಾ ಕೆ ಮಂಜಪ್ಪ ಅವರೊಡನೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಎಚ್ಬಿ ರಾಮಡಗಿ. ಓಹೋಹೋ, ಎಲ್ಲಿಗೆ ಹೊರಟೋ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು, ಸಾಹುಕಾರರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದಣ್ಣಪ್ಪ. KCC ಮಾಡಿಸ್ಕೊಂಡ್ರೆ ಏನು ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತ್ ಕಟ್ಟಿದ್ರೆ ಬಡ್ಡಿನಲ್ಲೂ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೇ ಎನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತವಾಗುವ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಈಗ ರೈತರಿಗೆ ಸಲಹೆ. ಈರುಳ್ಳಿ ಬೆಳೆಯ ಸುಳಿ ತಿರುಪು ಬಾಧೆಯ ಸಮಗ್ರ ನಿರ್ವಹಣೆ. ವಿಶ್ವವಿಖ್ಯಾತವಾದ ಕುಮಟಾ ಸಿಹಿ ಈರುಳ್ಳಿಯು ಅನೇಕ ವರ್ಷಗಳಿಂದ ಕಾರವಾರ, ಅಂಕೋಲಾ, ಕುಮಟಾ, ಹೊನ್ನಾವರ ಹಾಗೂ ಭಟ್ಕಳ ಕಡಲ ತೀರದ ಮರಳು ಬಯಲಿನಲ್ಲಿ ಭತ್ತದ ಕಟಾವಿನ ನಂತರ ಡಿಸೆಂಬರ್ದಿಂದ ಏಪ್ರಿಲ್ ತಿಂಗಳವರೆಗೆ ಬೆಳೆಯುವ ಬೇಸಿಗೆಯ ಬೆಳೆಯಾಗಿರುತ್ತದೆ. ಈ ಬೆಳೆಯನ್ನು ಸುಮಾರು 600 ಎಕರೆ ಪ್ರದೇಶದಲ್ಲಿ ಬೆಳೆಯುತ್ತಿದ್ದು ಪ್ರತಿ ಹೆಕ್ಟೇರಿಗೆ ಸರಾಸರಿ 20 ಟನ್ ಇಳುವರಿಯನ್ನ ರೈತರು ಪಡೆಯುತ್ತಿದ್ದಾರೆ. ಕರಾವಳಿ ಭಾಗದಲ್ಲಿ ರೈತರು ತಾತ್ಕಾಲಿಕ ಕೃಷಿ ಹೊಂಡಗಳನ್ನು ನಿರ್ಮಿಸಿ ಪ್ರತಿನಿತ್ಯ ಮಧ್ಯರಾತ್ರಿಯಿಂದ ಮುಂಜಾವಿನ ತನಕ ಮಡಿಗಳಿಗೆ ನೀರುಣಿಸಿ ಅತಿ ಶ್ರಮವಹಿಸಿ ಬೆಳೆಯುವುದು ಈ ಭಾಗಕ್ಕೆ ಮಾತ್ರ ಸೀಮಿತವಾದ ಬೇಸಾಯ ಪದ್ಧತಿಯಾಗಿರುತ್ತದೆ. ಕಳೆದ 3-4 ವರ್ಷಗಳಿಂದ ಕುಮಟಾ ಈರುಳ್ಳಿಯು ಇಳುವರಿಯಲ್ಲಿ ಗಣನೀಯ ಕುಸಿತ ಕಂಡುಬಂದಿದ್ದು ಮುಖ್ಯವಾಗಿ ಸುಳಿ ತಿರುಪು ಅಂದರೆ ಹಾವು ಸುಳಿ, ಎಲೆಮಚ್ಚಿ ರೋಗ, ಅಂಗಮಾರಿ ಅಥವಾ ಚಿಬ್ಬು ರೋಗ, ಥ್ರಿಪ್ಸ್ ಕೀಟ ಹಾಗೂ ಅಸಮತೋಲನ ಪೋಷಕಾಂಶಗಳ ಬಳಕೆ ಮೂಲ ಕಾರಣವಾಗಿದೆ. ಈ ಸುಳಿ ತಿರುಪು ಬಾಧೆಗೆ ಕಾರಣಗಳು ಬೀಜೋಪಚಾರ ಮಾಡದೇ ಬಿತ್ತುವುದು, ಸಾರಜನಕಯುಕ್ತ ಗೊಬ್ಬರದ ವಿಪರೀತ ಬಳಕೆ ಮತ್ತು ಅಸಮತೋಲನ ಪೋಷಕಾಂಶಗಳ ಬಳಕೆ. ಬೀಜೋತ್ಪಾದನಾ ತಾಕುಗಳಲ್ಲಿ ತಿರುಪು ರೋಗದ ಲಕ್ಷಣಗಳನ್ನು ಗಮನಿಸದೇ ಇರುವುದು, ತಾಕುಗಳಲ್ಲಿ ಹಾವು ಸುಳಿ ಬಾಧೆಯ ಕೀಟಗಳನ್ನು ಮೊದಲ ಹಂತದಲ್ಲಿ ಗಮನಿಸದೇ ಇರುವುದು. ಸುಳಿ ತಿರುಪು ರೋಗ ಬಾಧೆಯ ಸಮಗ್ರ ನಿರ್ವಹಣೆ. ಏರು ಮಡಿಗಳಲ್ಲಿ ಬೀಜಗಳನ್ನು ಬಿತ್ತಬೇಕು. ಸಸಿ ಮಡಿಯಲ್ಲಿ ಎರೆಹುಳ ಗೊಬ್ಬರ, ಬೇವಿನ ಹಿಂಡಿ, ತಿಪ್ಪೆ ಗೊಬ್ಬರವನ್ನು ಬಳಕೆ ಮಾಡಬೇಕು. ಬೀಜೋಪಚಾರ ಟ್ರೈಕೋಡರ್ಮಾ ಹಾರ್ಜಿಯಾನಂ ಜೈವಿಕ ಶಿಲೀಂಧ್ರನಾಶಕ 5 ಗ್ರಾಂ ಅಥವಾ ಕಾರ್ಬನ್ ಡೈಜಿಮ್ 1 ಗ್ರಾಂ ಪ್ರತಿ ಕೆಜಿ ಬೀಜಕ್ಕೆ ಬೀಜೋಪಚಾರ ಮಾಡಬೇಕು. ನಾಟಿ ಮಾಡುವಾಗ ಸ್ಥಳಗಳನ್ನು ಸುಡೋಮೊನಾಸ್ ಫ್ಲೋರೋಸೆನ್ಸ್ ಜೈವಿಕ ಶಿಲೀಂಧ್ರನಾಶಕ ದ್ರಾವಣದಲ್ಲಿ 15 ನಿಮಿಷ ಅದ್ದಿ ನಾಟಿ ಮಾಡಬೇಕು. ಮುಖ್ಯ ಭೂಮಿಯಲ್ಲಿ ಸಾವಯವ ಗೊಬ್ಬರಗಳ ಬಳಕೆಯನ್ನ ಮಾಡಬೇಕು. ತಿರುಪು ರೋಗ ಪೀಡಿತ ಗಿಡಗಳನ್ನು ತಕ್ಷಣ ಕಿತ್ತುಕೊಂಡು ದೂರ ಸಾಗಿಸಿ ನಾಶಪಡಿಸಬೇಕು. ಸಾರಜನಕವನ್ನು ಅಮೋನಿಯಂ ಸಲ್ಫೇಟ್ ಹಾಗೂ ಪೊಟ್ಯಾಷ್ ಅನ್ನು ಸಲ್ಫೇಟ್ ಆಫ್ ಪೊಟ್ಯಾಷ್ ರೂಪದಲ್ಲಿ ಬಳಸುವುದು ಸೂಕ್ತ. ಸಕಾಲದಲ್ಲಿ ಕಳೆಗಳ ನಿಯಂತ್ರಣ ಮಾಡಬೇಕು. ರೋಗ ಪೀಡಿತ ಭಾಗಗಳಲ್ಲಿ ಶಿಲೀಂಧ್ರನಾಶಕಗಳಾದ ಕಾರ್ಬನ್ ಡೈಜಿಯಂ ಹೆಕ್ಸಾಕೋನೋಝೋಲ್ ಲೀಟರ್ಗೆ 1 ಮಿಲಿ, ಕಾರ್ಬನ್ ಡೈಜಿಯಂ 1 ಲೀಟರ್ಗೆ 1 ಗ್ರಾಂ, ಹೆಕ್ಸಾಕೋನೋಝೋಲ್ ಲೀಟರ್ಗೆ 1 ಮಿಲಿಗ್ರಾಂ, ಕೀಟನಾಶಕ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಪೋಷಕಾಂಶಗಳಾದ ಪೊಟ್ಯಾಷ್ 5 ಗ್ರಾಂ ಹಾಗೂ ಬೋರಾನ್ 2 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ನಾಟಿ ಮಾಡಿದ 30 ದಿನಗಳ ನಂತರ ಸಿಂಪಡಿಸಬೇಕು. ಈರುಳ್ಳಿ ಬೆಳೆಗೆ ಬರುವ ಇತರೆ ರೋಗಗಳು ಯಾವುದೆಂದರೆ ಸಸಿ ಕೊಳೆ ರೋಗ. ಈ ರೋಗವು ಸಸಿ ಮಡಿಗಳಲ್ಲಿ ಮತ್ತು ನೇರ ಬೀಜ ಬಿತ್ತಿದ ಹೊಲಗಳಲ್ಲಿ ಕಂಡುಬರುತ್ತದೆ. ಭೂಮಿಯಲ್ಲಿ ವಾಸಿಸುವ ಪಿಥಿಯಂ ರೈಸೋಕ್ಟೋನಿಯಾ ಮತ್ತು ಪ್ರಿಸೇರಿಯಂ ಶಿಲೀಂಧ್ರಗಳಿಂದ ಬರುತ್ತದೆ. ಈ ರೋಗದ ಲಕ್ಷಣಗಳು ಹೇಗಿರುತ್ತವೆಂದರೆ ಬೀಜ ಮೊಳಕೆಯೊಡೆಯದೆ ಕೊಳೆತು ಸಾಯುವುದು ಮತ್ತು ಸಸಿಗಳು ಅಲ್ಲಲ್ಲಿ ಗುಂಪು ಗುಂಪಾಗಿ ಸಾಯುತ್ತವೆ. ಭೂಮಿಗೆ ಹೊಂದಿಕೊಂಡಂತೆ ಇರುವ ಸಸಿಯ ಕಾಂಡದ ಭಾಗವು ನೀರಿನಿಂದ ಆವೃತ್ತವಾಗಿ ಕಂದು ಬಣ್ಣಕ್ಕೆ ತಿರುಗಿ ಸಸಿಗಳು ಕೊಳೆಯಲು ಪ್ರಾರಂಭಿಸಿ ಕ್ರಮೇಣ ಸಸಿಗಳು ಕೊಳೆತು ಗುಂಪು ಗುಂಪಾಗಿ ಸಾಯುತ್ತವೆ. ಈ ರೋಗದ ನಿರ್ವಹಣೆ ಹೇಗೆಂದರೆ ಬೀಜಗಳಿಗೆ ಟ್ರೈಕೋಡರ್ಮಾ ಜೈವಿಕ ಶಿಲೀಂಧ್ರನಾಶಕವನ್ನು 1 ಕೆಜಿ ಬೀಜಕ್ಕೆ 5 ಗ್ರಾಂನಂತೆ ಅಥವಾ ಕಾರ್ಬನ್ ಡೈಜಿಯಂ ಹಾಕಿ ಉಪಚರಿಸಬೇಕು. ಮುಂಜಾಗ್ರತೆಯಾಗಿ ಸಸಿ ಮಡಿಗಳಲ್ಲಿ ಅತಿಯಾದ ತೇವಾಂಶವಿರದಂತೆ ನೋಡಿಕೊಳ್ಳಬೇಕು. ಅದಕ್ಕಾಗಿ ಸರಾಗವಾಗಿ ನೀರು ಬಸಿದು ಹೋಗುವಂತೆ ಏರು ಮಡಿಗಳನ್ನು ಮಾಡಿ ಬಿತ್ತುವುದು ಸೂಕ್ತ. ಮಡಿಗಳಲ್ಲಿ ಸಾವಯವ ಗೊಬ್ಬರಗಳನ್ನು ಬಳಸಬೇಕು. ರೋಗ ಕಂಡುಬಂದ ಕೂಡಲೇ ಮೆಟಾಲಾಕ್ಸಿನ್ MZ 1.5 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ತಯಾರಿಸಿದ ದ್ರಾವಣವನ್ನ ಸಸಿ ಮಡಿಗಳಿಗೆ ಹಾಕಬೇಕು. ನೇರಳೆ ಮಚ್ಚೆ ರೋಗ. ಈ ರೋಗವು ಅಲ್ಟರ್ನೇರಿಯಾ ಪೊರಿ ಎಂಬ ಶಿಲೀಂಧ್ರದಿಂದ ಬರುತ್ತದೆ. ಈ ರೋಗದ ಲಕ್ಷಣಗಳು ಹೇಗಿರುತ್ತವೆಂದರೆ ಚಿಕ್ಕ ನೀರಿನಿಂದ ಆವೃತ್ತವಾದ ಪ್ರದೇಶಗಳು ಎಲೆಯ ಮೇಲೆ ಪ್ರಾರಂಭಿಕ ಹಂತದಲ್ಲಿ ಕಾಣಿಸಿಕೊಂಡು ನಂತರ ಅದು ಕಂದು ಬಣ್ಣಕ್ಕೆ ತಿರುಗುತ್ತದೆ. ಚುಕ್ಕೆಗಳು ಬೆಳೆದಂತಲ್ಲ, ಎಲೆಯ ತುಂಬ ಹರಡಿಕೊಂಡು ಚುಕ್ಕೆಗಳ ಅಂಚು ಮಬ್ಬಾದ ಬಣ್ಣದಿಂದ ಕೂಡಿರುತ್ತದೆ. ವಾತಾವರಣದಲ್ಲಿ ತೇವಾಂಶ ಇರುವಾಗ ಈ ಚುಕ್ಕೆಗಳ ಮೇಲೆ ಕಂದು ಅಥವಾ ಕಪ್ಪು ಬಣ್ಣದ ಬೀಜ ಕಣಗಳಿದ್ದು ರೋಗದ ಬಾಧೆ ತೀವ್ರವಾದಂತೆ ಎಲೆ ಸಂಕುಚಿತಗೊಂಡು ಹಳದಿ ಬಣ್ಣಕ್ಕೆ ತಿರುಗಿ ನಂತರ ನಾಶವಾಗುತ್ತದೆ. ಇದರಿಂದ ಸಂಪೂರ್ಣ ಈರುಳ್ಳಿ ಸಸಿಗಳು ನಾಶವಾಗುತ್ತವೆ. ಎಲೆ ಅಂಗಮಾರಿ ಅಥವಾ ಚಿಬ್ಬು ರೋಗ. ಈ ರೋಗವು ಕೊಲೆಟೋಟ್ರೈಕಮ್ ಸೆರ್ಸಿನನ್ಸ್ ಎಂಬ ಶಿಲೀಂಧ್ರದಿಂದ ಬರುತ್ತದೆ. ಈ ರೋಗದ ಲಕ್ಷಣಗಳು ಸಾಮಾನ್ಯವಾಗಿ ಗಡ್ಡೆಯ ಹೊರ ಆವರಣದಲ್ಲಿನ ಎಲೆಗಳ ಮೇಲೆ ಕಂಡುಬರುತ್ತದೆ. ಸಸ್ಯದ ಬೆಳವಣಿಗೆಯ ಯಾವುದೇ ಹಂತದಲ್ಲಿ ಅಥವಾ ಈರುಳ್ಳಿಯನ್ನು ಶೇಖರಿಸಿಟ್ಟಾಗ ಅಥವಾ ಸಾಗಣೆ ಮಾಡುವಾಗ ಈ ರೋಗವು ಬರಬಹುದು. ಸಸಿಮಡಿಗಳಲ್ಲಿ ತೇವಾಂಶ ಹಾಗೂ ಹೆಚ್ಚಿನ ಉಷ್ಣತೆ ಇದ್ದಾಗ ಸಸ್ಯಗಳು ಈ ರೋಗಕ್ಕೆ ತುತ್ತಾಗಿ ನಾಶವಾಗುತ್ತವೆ. ಎಲೆಗಳು ಅಥವಾ ಕಾಂಡದ ಮೇಲೆ ದಟ್ಟ ಹಸಿರು ಅಥವಾ ಕಪ್ಪಾದ ಭಾಗಗಳು ಕಂಡುಬಂದು ವರ್ತುಲಾಕಾರವಿರುವ ಶಿಲೀಂಧ್ರದ ಆವಕಗಳನ್ನು ಕಾಣಬಹುದು. ಹೊರಗಿನ ಎಲೆಗಳು ಒಣಗಿ ಹೋದಂತೆಲ್ಲ ಹೊಂದಿಕೊಂಡಿರುವ ಒಳಗಿನ ಎಲೆಗಳು ಶಿಲೀಂಧ್ರದ ಆಕ್ರಮಣಕ್ಕೆ ಒಳಗಾಗಿ ತಗ್ಗಾದ ಚಿಕ್ಕ ಹಾಗೂ ಹಳದಿ ಪ್ರದೇಶಗಳು ಕಂಡುಬರುತ್ತವೆ. ಹೀಗೆ ಅವು ಬೆಳೆದು ಬೆರೆತು ಒಂದಾಗಿ ದೊಡ್ಡದಾಗುತ್ತವೆ. ಇದರ ನಿರ್ವಹಣೆ ಹೇಗೆಂದರೆ, ಈರುಳ್ಳಿ ಬೀಜೋತ್ಪಾದನಾ ಮತ್ತು ಹೊಲಗಳಲ್ಲಿ ಬೆಳೆ ಪರಿವರ್ತನೆ ಕೈಗೊಳ್ಳುತ್ತಿರಬೇಕು. ಬಿತ್ತನೆಗೆ ಮುಂಚೆ ಪ್ರತಿ ಕಿಲೋ ಬೀಜಕ್ಕೆ ಕಾರ್ಬನ್ ಡೈಜಮ್ 1 ಗ್ರಾಂ ಅಥವಾ 5 ಗ್ರಾಂ ಟ್ರೈಕೋಡರ್ಮಾ ಬೀಜೋಪಚರಿಸಿ ಬಿತ್ತಬೇಕು. ಹೆಕ್ಸಾಕೊನೋಜಲ್ 1 ಮಿಲಿ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಜಂತು ರೋಗ. ಈ ರೋಗವು ಡೈಟಿಲೆಂಕಸ್ ಎಂಬ ಸಸ್ಯ ಸೂತ್ರ ಕ್ರಿಮಿಯಿಂದ ಬರುತ್ತದೆ. ಈ ರೋಗದ ಲಕ್ಷಣಗಳು ರೋಗಕ್ಕೆ ತುತ್ತಾದ ಸಸ್ಯದ ಬೆಳವಣಿಗೆಯು ಕುಂಠಿತಗೊಳ್ಳುತ್ತದೆ. ಎಲೆಗಳು ಬಿಳಿಚಿಕೊಂಡಿದ್ದು ಹಾಗೂ ತಿರುಚಿಕೊಂಡಿರುತ್ತವೆ. ಗಡ್ಡೆಗಳ ಕೆಳಭಾಗದಲ್ಲಿ ಮೃದುವಾಗಿದ್ದು ಬೇರುಗಳ ಮೇಲೆ ಗಂಟುಗಳು ಕಂಡುಬರುತ್ತವೆ. ಹೊರಬದಿಯ ಎಲೆಗಳು ಒಣಗಿ ಉದುರುತ್ತವೆ. ಗಡ್ಡೆಗಳು ಕೆಲವೊಂದು ಸಂದರ್ಭದಲ್ಲಿ ಸೀಳಿದಂತೆ ಕಂಡುಬಂದು ಇನ್ನಿತರ ರೋಗಾಣುಗಳಿಗೆ ಪ್ರವೇಶಿಸಲು ಸಹಾಯವಾಗುತ್ತದೆ. ಇದರ ನಿರ್ವಹಣೆ ಹೇಗೆಂದರೆ, ಬಿತ್ತನೆಗೆ ರೋಗರಹಿತ ಬೀಜ ಅಥವಾ ಗಡ್ಡೆಗಳನ್ನು ಬಳಸಬೇಕು. ಆಳವಾಗಿ ಮಾಗಿ ಉಳುಮೆ ಮಾಡಬೇಕು. ಮಡಿಗಳಲ್ಲಿ ಬೇವಿನ ಹಿಂಡಿ 200 ಕೆಜಿ ಪ್ರತಿ ಎಕರೆಗೆ ಅಥವಾ 4x3x4 ಕೆಜಿ ಗುಂಟೆಗೆ ಬಳಸಬೇಕು. ಬೆಳೆ ಪರಿವರ್ತನೆಯನ್ನು ಕೈಗೊಳ್ಳುತ್ತಿರಬೇಕು. ಥ್ರಿಪ್ಸ್ ಕೀಟಗಳು. ಥ್ರಿಪ್ಸ್ ನುಸಿಗಳು ಎಲೆಯ ಮೇಲೆ ಹೆಚ್ಚಾಗಿ ಕಂಡುಬರುತ್ತವೆ. ಎಲೆಗಳ ಸುಳಿಯಲ್ಲಿ ಮತ್ತು ಎಲೆಗಳ ಕೆಳಗೆ ಕುಳಿತು ರಸ ಹೀರುತ್ತವೆ. ಎಲೆಗಳ ಮೇಲೆ ಬಿಳಿ ಬಿಳಿಯಾದ ಮಚ್ಚೆಗಳು ಕಾಣಿಸುತ್ತವೆ, ನಂತರ ಒಣಗುತ್ತದೆ. ಇದರ ನಿರ್ವಹಣೆ ಹೇಗೆಂದರೆ, ಬಿತ್ತಿದ 3 ವಾರಗಳ ನಂತರ ಬೆಳೆಗೆ 1.7 ಮಿಲಿ ಡೈಮಿಥೋಯೆಟ್ 30 EC ಅಥವಾ 0.5 ಮಿಲಿ ಪಾಸ್ಪಾಮಿಡಾನ್ 85 WSC ಅಥವಾ 1.3 ಮಿಲಿ ಆಕ್ಸಿಡೆಮಟಾನ್ ಮಿಥೈಲ್ 1 ಲೀಟರ್ ನೀರಿನಲ್ಲಿ ಕರಗಿಸಿ ಸಿಂಪಡಿಸಬೇಕು. ರೈತರಿಗೆ ಸಲಹೆ ಕೇಳಿದಿರಿ. ಕಿಸಾನವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಆಕಾಶವಾಣಿ ಕಾರವಾರ ಜನಪದ ಸಂಗೀತ ಕಾರ್ಯಕ್ರಮ. ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು. ನಿಮಗೆ COVID-19 ಸೋಂಕಿನ ಸೌಮ್ಯ ಲಕ್ಷಣ ಇದೆಯೇ? ಗುಣಲಕ್ಷಣ ರಹಿತ COVID-19 ಸೋಂಕಿನಿಂದ ಬಳಲುತ್ತಿದ್ದೀರಾ? ಹಾಗಿದ್ದರೆ ಮನೆಯಲ್ಲೇ ಆರೈಕೆ ಪಡೆಯಿರಿ. ಉತ್ತಮ ಗಾಳಿ ಬೆಳಕು ಇರುವ ಶೌಚಾಲಯ ಹೊಂದಿರುವ ಪ್ರತ್ಯೇಕ ಕೊಠಡಿಯಲ್ಲಿ ವಿಶ್ರಾಂತಿ ಪಡೆಯಿರಿ. ಸೋಂಕಿತರ ಆರೈಕೆಗೆ ದಿನದ 24 ಗಂಟೆ ಮನೆಯ ಒಬ್ಬ ಸದಸ್ಯರು ಮೀಸಲಿರಬೇಕು. ಮನೆಯಲ್ಲಿಯೇ ಪಲ್ಸ್ ಆಕ್ಸಿಮೀಟರ್ ಥರ್ಮೋಮೀಟರ್ ಇಟ್ಟುಕೊಳ್ಳಿ. ಬಿಸಿ ನೀರು, ಬಿಸಿ ಆಹಾರ, ವೈದ್ಯರು ಶಿಫಾರಸು ಮಾಡಿದ ಔಷಧಗಳನ್ನು ಸಮಯಕ್ಕೆ ಸರಿಯಾಗಿ ಸೇವಿಸಿ. COVID-19 ಸೋಂಕಿನ ಲಕ್ಷಣಗಳಿದ್ದರೆ ಆಪ್ತಮಿತ್ರ ಸಹಾಯವಾಣಿ 1440 ಅಥವಾ ಆರೋಗ್ಯ ಸಹಾಯವಾಣಿ 104 ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಓಹೋಹೋ, ಎಲ್ಲಿಗೆ ಹೊರಟೆ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು. ಸಾವುಕಾರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದಲ್ಲಪ್ಪ. KCC ಮಾಡಿಸ್ಕೊಂಡ್ರೆ ಏನು ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ. ಕೃಷಿ, ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತ್ ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ. ಆಕಾಶವಾಣಿ ಕಾರವಾರ ಜಾನಪದ ಸಂಗೀತ. ಇಂದಿನ ಕಾರ್ಯಕ್ರಮದಲ್ಲಿ ಮುಂಡಗೋಡ ತಾಲೂಕು ಹುನಗುಂದದ ಮಂಜುನಾಥ್, ಹೇಮಲಪ್ಪ ಲಮಾಣಿ ಹಾಗೂ ಬಳಗದವರಿಂದ ಲಂಬಾಣಿ ಸಮುದಾಯದ ಭಜನಾ ಪದಗಳು. ಬಾಬೂರೇ ವಿಚಾರ ಕಿದೋ ಚಾ ಬಾಚಿ ನರಕಾಯು ಕೇರೋ ಜಾರೇ ಬಾಯೋ ಜಾರಿ ಬಾಚಿ ನರಕಾಯು ಕೇರೋ ಜಾರಿ